ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. इधर इधर इधर हम बोल रहे हैं तेरे बीजू का पुतला बोल रहे पक्षियों से तो हम खेत को बचा लेते हैं पर इन घातक रसायनों से कैसे बचाएं मतलब देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी हैं अरे पहले ऐसा नहीं था पूछना अपने बड़े बुजुर्गों से कैसे फसल लहलाती थी शुद्धता झलकती थी माटी भी तंदुरुस्त और लोग पहली वाली बात कहा पर हम तो सब यही डाले हैं सब नहीं आज भी लाखों जागरूक किसान परंपरागत विधि से फसल उगा रहे हैं और चखम और उपज की कीमत भी बेहतर पा रहे हैं सच है रे बेटे एक्सपीरियंस से बता रहे हैं धूप में बाल सफेद नहीं किए हैं ठीक है भाई मैं भी आज तो जैविक खेती शुरू करूंगा माटी से प्रेम की परंपरा है परंपरागत खेती ಮಹಾತ್ಮಾ ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ ಮಹಿಳೆಯರಿಗಾಗಿ ತೋಟಗಾರಿಕೆ ರೇಷ್ಮೆ ಅಣಬೆ ಬೇಸಾಯ ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು ಮಹಿಳೆಯರಿಗೆ ಸಮಾನ ಅವಕಾಶ ಸಮಾನ ಕೂಲಿ ದಿನಕ್ಕೆ 289 ರೂಪಾಯಿಗಳು ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ ಉಚಿತ ಸಹಾಯವಾಣಿ 1800452866666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ ರೈತ ಬಾಂಧವರೇ ನಮ್ಮ ಇವತ್ತಿನ ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ತೆಂಗಿನ ಬೆಳೆಯಲ್ಲಿ ಸಮಗ್ರ ರೋಗ ನಿರ್ವಹಣೆ ಕುರಿತು ಮೈಸೂರಿನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ಸಸ್ಯರೋಗಶಾಸ್ತ್ರಜ್ಞರಾಗಿರುವ ಡಾಕ್ಟರ್ ಜಿಕೆ ಸುದರ್ಶನ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. ರೈತ ಬಾಂಧವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಸಮೀಪ ಇರುವಂತಹ ಯಲಚನಹಳ್ಳಿ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಡಾಕ್ಟರ್ ಜಿ ಕೆ ಸುದರ್ಶನ್ ಅವರು. ಸುದರ್ಶನ್ ಅವರು ನಮಗೆ ಇವತ್ತು ತೆಂಗಿನ ಬೆಳೆಯಲ್ಲಿ ಸಮಗ್ರ ರೋಗ ನಿಯಂತ್ರಣ ಕ್ರಮಗಳು ಯಾವ ರೀತಿ ಇದ್ದರೆ ಚೆನ್ನ, ಹೇಗೆ ಅದನ್ನು ಹಂತ ಹಂತವಾಗಿ ನಾವು ಅನುಷ್ಠಾನಗೊಳಿಸೋದಕ್ಕೆ ಅವಕಾಶಗಳಿವೆ, ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ನಮಸ್ಕಾರ ಡಾಕ್ಟರ್ ಸುದರ್ಶನ್ ಅವರೇ. ನಮಸ್ಕಾರ ಸರ್, ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ನಾನು ಈ ದಿನ ತಮಗೆ ತೆಂಗಿನಲ್ಲಿ ಬರುವಂತಹ ಪ್ರಮುಖ ರೋಗಗಳು ಮತ್ತು ಅವುಗಳನ್ನ ನಾವು ಯಾವ ರೀತಿ ನಿರ್ವಹಣೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು, ನನಗೆ ತಿಳಿದಂಥ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛೆ ಪಡ್ತೇನೆ. ನಮಗೆಲ್ಲ ಗೊತ್ತಿದೆ, ನಾವು ತೆಂಗನ್ನು ಕಲ್ಪವೃಕ್ಷ ಅಂತ ಕರಿತೀವಿ. ಏನಕ್ಕೆ ಅಂದರೆ ಅದರಲ್ಲಿ ಉಪಯೋಗ ಬರುವಂಥ ಎಲ್ಲ ಭಾಗಗಳಿಂದಾಗಿ ಮನುಷ್ಯನಿಗೆ ಅದು ತುಂಬ ಉಪಯುಕ್ತ. ಎಲ್ಲ ಭಾಗಗಳನ್ನ ನಾವು, ತೆಂಗಿನ ಎಲ್ಲ ಭಾಗಗಳನ್ನ ನಾವು ಉಪಯೋಗ ಮಾಡ್ಕೊಳ್ಬಹುದು. ಆದ್ದರಿಂದಾಗಿ ನಾವು ಅದನ್ನು ಕಲ್ಪವೃಕ್ಷ ಅಂತ ಕರಿತೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ತೆಂಗಿನ ಮರಗಳನ್ನು ನೋಡಿದಾಗ ನಮಗದು ಕಲ್ಪವೃಕ್ಷ ಅದಕ್ಕಿಂತ ಬೇರೆ ರೀತಿ ಕಾಣಿಸ್ಲಿಕ್ಕೆ ಶುರುವಾಗಿದೆ. ಯಾಕೆಂದರೆ ಅಲ್ಲಿ ಪ್ರಾಬ್ಲಮ್ ಮುಖ್ಯವಾಗಿ ಸಮಸ್ಯೆಗಳಿರುವಂಥದ್ದು ನಾವು ಮಾಡುವ ನಿರ್ವಹಣೆ, ನಾವು ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದೀವಿ ತೆಂಗಿನ ಮರಗಳ ಅಂತ ನಾವು ನೋಡಬೇಕಾಗತ್ತೆ. ಇಲ್ಲಿ ಮುಖ್ಯವಾಗಿ ನಮಗೆ ಇಳುವರಿ ದಿನದಿಂದ ದಿನಕ್ಕೆ ಕುಂಠಿತವಾಗಲು ಕಾರಣಗಳು, ಒಂದು ನಮ್ಮ ಅಸಮರ್ಪಕ ನಿರ್ವಹಣೆ. ನಾವು ಏನಂದ್ರೆ ನಮ್ಮ ರೈತರ ಬಾಂಧವರಿಗೊಂದು ಭಾವನೆ ಇದೆ, ನಾವು ತೆಂಗಿನ ಗಿಡಗಳ ಹೋಗಿ ನೆಟ್ಬಿಟ್ರೆ ಮುಗೀತು, ಇನ್ನು ಹಾರ್ವೆಸ್ಟ್ ಮಾಡ್ಕೊಳ್ಳೋದಷ್ಟೇ, ಕಾಯಿಗಳು ತಿಳೋದೋ ಇಲ್ಲ ಎಳ್ನೀರು ಕುಯ್ಸ್ಕೊಳ್ಳೋದಷ್ಟೇ ಅನ್ನೋ ಒಂದು ನಂಬಿಕೆ. ಅಲ್ಲಿವರೆಗೂ ಯೋಚನೆ ಮಾಡಲ್ಲ, ಆ ಕಡೆ ತಿರುಗಿ ನೋಡಲ್ಲ. ಮತ್ತು ಇನ್ನೊಂದು, ಏಜ್ ಆಗಿರೋ ಪ್ಲ್ಯಾಂಟೇಷನ್ಸ್ ಜಾಸ್ತಿ ಇದೆ ನಮ್ಮಲ್ಲಿ. ಈಗಿನ ಪ್ರಸ್ತುತ ವಸ್ತುಸ್ಥಿತಿಯಲ್ಲಿ ವಯಸ್ಸಾಗಿರುವಂಥ ಮರಗಳು ಜಾಸ್ತಿ ಇದೆ ಪ್ರದೇಶ. ಆದ್ದರಿಂದ ಏನಾಗುತ್ತೆ, ನಮಗೆ ಒಂದು ನಿರ್ವಹಣೆಯಿಂದಾಗಿ ಇಳುವರಿ ಕುಂಠಿತ ಆಗಿದೆ, ಮತ್ತೊಂದು ರೋಗಗಳು ಮತ್ತು ಕೀಟಗಳು ಇವುಗಳಿಂದ ಕೂಡ ಇತ್ತೀಚಿನ ದಿನಗಳಲ್ಲಿ ನಮ್ಮ ಇಳುವರಿ ಗಣನೀಯವಾಗಿ ಕುಂಠಿತವಾಗ್ತಾ ಬಂದಿದೆ. ಆದ್ದರಿಂದ ನಾನು ಈ ದಿನ ಏನು ಅಂದರೆ ಸ್ವಲ್ಪ ರೋಗಗಳ ಬಗ್ಗೆ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ತೀನಿ. ನಮ್ಮ ಪ್ರದೇಶದಲ್ಲಿ ಅಂದರೆ ಮೈಸೂರು ಸುತ್ತಮುತ್ತ, ಮೈಸೂರು, ಚಾಮರಾಜನಗರ, ಈ ಮಂಡ್ಯ, ಈ ಬಯಲುಸೀಮೆ ಪ್ರದೇಶಗಳು ಏನು ಬರ್ತವೆ ಇಲ್ಲಿ ನೋಡಿದಾಗ ನನಗೆ ಬಹಳ ಮುಖ್ಯವಾಗಿ ಕಾಣುವಂಥ ರೋಗಗಳು ಅಂದರೆ ಅಣಬೆ ರೋಗ ಒಂದು, ಮತ್ತು ಕಾಂಡ ಸೊರುವ ರೋಗ, ಮತ್ತು ಸುಳಿ ಕೊಳೆ ರೋಗ, ಎಲೆ ಕೊಳೆ ರೋಗ, ಮತ್ತು ಎಲೆ ಅಂಗಮಾರಿ ರೋಗ ಅಂತ ನಾವು ಹೇಳ್ತೀವಿ. ಈಗ ಮೊದಲನೇದಾಗಿ ಅಣಬೆ ರೋಗದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅಣಬೆ ರೋಗದ ಮುಖ್ಯವಾದ ಲಕ್ಷಣಗಳೇನು? ನನಗೆ ಎಷ್ಟೋ ಜನ ರೈತರುಗಳು ಫೋನ್ ಮಾಡಿ ಕೇಳ್ತಾರೆ, ಸರ್ ಕಾಂಡ ಸೋರ್ತೈತೆ ಸರ್, ನನಗೆ ಅದಕ್ಕೆ ಏನು ನಿರ್ವಹಣೆ ಮಾಡಬೇಕು ಅಂತ. ನಾನು ರೈತರಿಗೆ ಪ್ರತಿ ಟೈಮಿಗೆ ಕೇಳ್ತೀನಿ, ಕಾಂಡಸುರ ರೋಗನೇ ಅಂತ ಹೇಗೆ ಹೇಳ್ತೀರಾ ನೀವು? ಅದು ಅಣಬೆ ರೋಗನೂ ಇರಬಹುದು ಅಂತ ನಾನು ಎಷ್ಟೋ ಬಾರಿ ಅವ್ರಿಗೆ ಪ್ರಶ್ನೆ ಮಾಡಿದಾಗ ಅವರು ಸರ್ ಲಕ್ಷಣಗಳೇನ್ ಸರ್ ಅಂತಾರೆ. ಅದಕ್ಕೆ ಫಸ್ಟ್ ನಾವು ಲಕ್ಷಣಗಳು ತಿಳ್ಕೊಂಡಿರ್ಬೇಕು. ಯಾವುದೇ ಒಂದು ರೋಗಕ್ಕೆ ನಾವು ನಿರ್ವಹಣೆ ಮಾಡಬೇಕು ಅಂದಾಗ ಅದ್ರ ಲಕ್ಷಣಗಳೇನು, ಯಾವ್ಯಾವ ರೋಗದ್ದು, ಅದಕ್ಕೇನು ನಾವು ಉಪಚಾರ ಮಾಡಬೇಕು, ಹೇಗೆ ನಿರ್ವಹಣೆ ಮಾಡ್ಬೋದು ಅನ್ನೋ ಆಮೇಲೆ ಗೊತ್ತಾಗುತ್ತೆ. ಮೊದಲೇದಾಗಿ ಅಣಬೆ ರೋಗದ ಲಕ್ಷಣ. ಅಣಬೆ ರೋಗ ನಮಗೆಲ್ಲ ಗೊತ್ತಿದೆ, ಶಿಲೀಂಧ್ರದಿಂದ ಬರುವಂತಹ ರೋಗ. ಇಲ್ಲಿ ಏನು ಅಂದರೆ ಅಣಬೆ ರೋಗದ ಮುಖ್ಯವಾದ ಲಕ್ಷಣ, ನೀವು ಯಾವುದೇ ಒಂದು ತೋಟಗಳಿಗೆ ಹೋದರೆ ಅಣಬೆ ರೋಗ ಬಂದಿರೋ ಗಿಡ ಹುಡ್ಕೋದು ಬಹಳ ಸುಲಭ. ಅದ್ರ ಮೊದಲ ಲಕ್ಷಣ ಏನು ಅಂದರೆ ಆ ಕೆಳಗಡೆ ಇರುವಂಥ ಗರಿಗಳೇನು ಬರ್ತವೆ, ಆ ಗರಿಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗಿರ್ತವೆ, ಮತ್ತು ಜೋತ್ ಬಿದ್ದಿರ್ತವೆ. ಆ ಗರಿಗಳೆಲ್ಲ ತುಂಬ ಜೋತ್ ಬಿದ್ದಿರ್ತವೆ. ಜೋತ್ ಬಿದ್ದಂಥ ಗರಿಗಳೇನಾಗಿರ್ತವೆ, ತಿಂಗಳುಗಳಾದರೂ ನಿಮ್ಗೆ ಹಂಗೆ ನೇತಾಡ್ತಾ ಇರ್ತವೆ ಮರಕ್ಕೆ. ಅದು ಬಹಳ ಮುಖ್ಯವಾದ ಲಕ್ಷಣ. ನಾವು ಎಲ್ಲೇ ಒಂದು ಸರ್ವೆಗೆ ಹೋದರೆ ಅಣಬೆ ರೋಗದ ಲಕ್ಷಣಗಳು ನೋಡಬೇಕು ಅಂದರೆ ಫಸ್ಟ್ ಹುಡುಕದೆ ನಾವು ಎಲ್ಲರ ಗರಿಗಳು ಜೋತ್ ಬಿದ್ದಿದ್ದೇವಾ ಅಂತ ನೋಡ್ತೀವಿ. ಆ ಜೋತ್ ಬಿದ್ದಿರೋ ಗರಿಗಳೇ ಒಂದು ಪ್ರಮುಖವಾದ ಲಕ್ಷಣ. ಫಸ್ಟ್ ರೋಗದ ಲಕ್ಷಣ ಗರಿಗಳು ನೇತ್ ಬಿದ್ದಿರೋದು, ಹಾಗೆ ನೇತಾಡ್ತಾ ಇರ್ತವೆ ತಿಂಗಳುಗಳಲ್ಲೇ. ಮತ್ತೆ ಆ ರೀತಿ ಕಂಡಂಥ ಗಿಡಗಳನ್ನ ಹತ್ತಿರಕ್ಕೆ ಹೋಗಿ ನಾವು ಕಾಂಡ ಭಾಗದಲ್ಲಿ, ಅದರಲ್ಲೂ ಬುಡದಲ್ಲಿ ನೋಡ್ಬೇಕು. ನಾವು ಕಾಂಡ ಭಾಗದಲ್ಲಿ ಬುಡದಲ್ಲಿ ಅಂದರೆ ನಾವು 10 ಅಡಿಗಿಂತ ಕೆಳಭಾಗದಲ್ಲಿ ಎಲ್ಲರ ರಸ ಸೋರ್ತಾ ಇದೆಯಾ, ಕಾಂಡ ಸೋರ್ತಾ ಇದೆಯಾ, ಅದು ನೋಡಬೇಕು. ಅಲ್ಲಿ ಏನಂದ್ರೆ ಯೂಶ್ವಲಿ 1.5 ಅಡಿಗಿಂತ 10 ಅಡಿ ಒಳಗೆ ನಿಮ್ಗೆಲ್ಲೋ ಕಾಂಡ ಸೋರ್ತಾ ಇರೋದು ಕಾಣಿಸುತ್ತೆ. ಇದು ಎರಡನೇ ಬಹಳ ಮುಖ್ಯವಾದ ಲಕ್ಷಣ. ಯಾಕೆಂದ್ರೆ ನಾವು ಅಣಬೆ ರೋಗ ಅಂತ ಹೇಳಬೇಕು ಅಂದ್ರೆ 2 ಲಕ್ಷಣ ಇರಲೇಬೇಕು, ಇಲ್ಲ ಅಂದ್ರೆ ನಿಮಗೆ ಗೊತ್ತಾಗೋದಿಲ್ಲ ಅಣಬೆ ರೋಗ ಯಾವುದು, ಕಾಂಡ ಸೋರ ರೋಗ ಯಾವುದು ಅಂತ ಗೊತ್ತಾಗಲ್ಲ. ಈ ರೀತಿ ಇದ್ದಂಥ ಗಿಡಗಳನ್ನ ನೀವು ನೋಡ್ತಾ ಹೋಗ್ತಂದ್ರೆ ನಿಧಾನ ಕಾಯಿಗಳೆಲ್ಲ ಉದುರಕ್ಕೆ ಪ್ರಾರಂಭ ಆಗ್ತವೆ. ಯಾಕೆ ಅಂದರೆ ಅಲ್ಲೇನಾಗಿರ್ತದೆ, ನಿಮಗೆ ರೋಗ ಬಂದಂಥ ರೋಗ ಬೇರಿನ ಮುಖಾಂತರ ಬರುತ್ತೆ. ಬಂದಂಥ ರೋಗ ಏನು ಮಾಡುತ್ತೆ, ಫಸ್ಟು ಬೇರುಗಳನ್ನ ಹಾಳು ಮಾಡುತ್ತೆ. ಎಲ್ಲ ರೋಗ ಪೀಡಿತ ಗಿಡದ ಬೇರುಗಳೆಲ್ಲ ಕಪ್ಪು ಬಣ್ಣಕ್ಕೆ ತಿರುಗಿರ್ತವೆ, ಮತ್ತು ಒಳಗಡೆ ಕೊಳೆಯಲಿಕ್ಕೆ ಪ್ರಾರಂಭ ಆಗಿರ್ತವೆ. ಯಾವಾಗ ಒಂದು ಗಿಡಕ್ಕೆ ಬೇರು ಕೊಳೆತೋಗಕ್ಕೆ ಪ್ರಾರಂಭ ಆಯಿತು ಅಂತ ಅಷ್ಟೇ ಏನಾಗುತ್ತೆ, ಅವಕ್ಕೆ ಬೇಕಾಗಿರುವ ಪೋಷಕಾಂಶಗಳು ಮತ್ತು ನೀರನ್ನು ತೆಗೆದುಕೊಳ್ಳುವಂಥ ಶಕ್ತಿ ಇಲ್ಲ, ಅವೇ ಕಡಿಮೆ ಆಗೋಗುತ್ತೆ. ಕಡಿಮೆ ಆದಾಗ ಏನಾಗುತ್ತೆ, ಇಳುವರಿ ಕುಂಠಿತ ಆಗುತ್ತೆ. ಅವ್ಕೆ ಬೇಕಾಗಿರೋ ಪೋಷಕಾಂಶಗಳು ತಲುಪಲ್ಲ ಕಾಯಿಗಳಿಗೆ, ಆಟೋಮೆಟಿಕ್ಕಾಗಿ ಅಥವಾ ತಾವೇ ತಾವಾಗಿ ಕಾಯಿಗಳು ಉದುರಲಿಕ್ಕೆ ಪ್ರಾರಂಭ ಆಗುತ್ತೆ. ಆ ರೀತಿ ಮರಗಳನ್ನ ನಾವು ಬೇರುಗಳು ಕಿತ್ತು ನೋಡಿದಾಗ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ, ಕೊಳಿತಾರದ್ದು ಕಾಣಿಸುತ್ತೆ. ಈಗ ಕೊನೆಗೆ ಏನಾಗುತ್ತೆ, ಗಿಡ ಸತ್ತೋಗುತ್ತೆ. ಯಾಕಂದರೆ ರೋಗ ಜಾಸ್ತಿ ಆದಂಗೆ ಬೇರುಗಳ ಶಕ್ತಿ ಇರಲ್ಲ, ಕೊಳ್ತೋಗಿರುತ್ತೆ, ಗಿಡ ಸಾಯುತ್ತೆ. ಸತ್ತಂಥ ಗಿಡಗಳಿಗೂ ಏನಾರು ನಾವು ಸ್ವಲ್ಪ ನೀರು ಏನಾರು ಕೊಟ್ಟಿದ್ದೆ ಆದರೆ, ಮಳೆ ಏನಾರು ಬಂತೆ ಆದರೆ, ಆ ಗಿಡಗಳ ಮೇಲೆ ನಮಗೆ ಅಣಬೆಗಳು ಕಾಣಿಸ್ಕೊಳ್ತವೆ. ಅದಕ್ಕೋಸ್ಕರ ಈ ರೋಗಕ್ಕೆ ನಾವು ಅಣಬೆ ರೋಗ ಅಂತ ನಾವು ಕರಿತೀವಿ. ಇದನ್ನು ಹೇಗೆ ನಿರ್ವಹಣೆ ಮಾಡ್ಬೋದು? ಈಗ ಅಣಬೆ ರೋಗ ಭಾಳ ಮುಖ್ಯವಾದ ರೋಗ, ನಿರ್ವಹಣೆ ಹೇಗೆ ಮಾಡ್ಬೋದು? ನಿರ್ವಹಣೆ ಅಂದರೆ ಫಸ್ಟ್ ನಿಮ್ಗೆ ಯಾವುದೋ ಒಂದು ಗಿಡದಲ್ಲಿ ರೋಗ ಕಾಣಿಸ್ಕೊಂಡ್ರೆ, ಯೂಶ್ವಲಿ ವಯಸ್ಸಾದ ಗಿಡಗಳೆಲ್ಲ ಜಾಸ್ತಿ ಕಾಣಿಸೋದು, ಇದು 40 ವರ್ಷ ದಾಟದಂಥ ಗಿಡಗಳು. ಯಾಕೆ ಅಂದರೆ ವಯಸ್ಸಾಗಿರ್ತದೆ, ನಮ್ಮ ನಿರ್ವಹಣೆ ಕರೆಕ್ಟಾಗಿರಲ್ಲ, ಬೇಕಾಗಿರುವಂಥ ಪೋಷಕಾಂಶಗಳನ್ನ ನಾವು ಕೊಡಲ್ಲ ತೆಂಗಿನ ಗಿಡಗಳಿಗೆ. ಆ ಸಮಯದಲ್ಲಿ ಏನಾಗುತ್ತೆ, ಗಿಡಕ್ಕೆ ಪ್ರಾಬ್ಲಮ್ ಆಗುತ್ತೆ. ಆದ್ದರಿಂದ ಏನಾದರೂ ಫಸ್ಟು ನಿರ್ವಹಣೆ ಮಾಡಬೇಕು. ರೋಗ ಬಂದಂಥ ಗಿಡಗಳನ್ನ ಫಸ್ಟು ನಾವೇನು ಮಾಡಬೇಕು, ಬೇರೆ ರೋಗ ಬರದೇ ಇರುವಂಥ ಗಿಡಗಳಿಂದ ಸಪ್ರೇಟ್ ಮಾಡಬೇಕು, ಬೇರೆ ಇಡಬೇಕನ್ನ. ಯಾವ ರೀತಿ ಇಡ್ಬೋದು, ಬೇರೆ ಹೇಗೆ ಸಪ್ರೇಟ್ ಮಾಡ್ಬೋದು? ಈಗ ತೆಂಗಿನ ಮರ ಸುತ್ತಲೂ ನಾವು ಆಳವಾದ ಕಾಲುವೆಗಳು ಮಾಡ್ಕೋಬೇಕಾಗತ್ತೆ, ಅಗಲವಾದ ಕಾಲುವೆಗಳು. ಯೂಶ್ವಲಿ 2 ಅಡಿ ಆಳ 1 ಅಡಿ ಅಗಲ ಇರುವಂಥ ಕಾಲುವೆಗಳನ್ನ ಸುತ್ತಲೂ ಮಾಡೋದ್ರಿಂದ ಏನಾಗುತ್ತೆ, ರೋಗ ಪೀಡಿತ ಗಿಡದಿಂದ ಬೇರೆ ಗಿಡಗಳಿಗೆ ನೀರು ಹೋಗೋದಾಗಲಿ, ಮಣ್ಣು ಹೋಗೋದಾಗಲಿ ನೀರಿನ ಮುಖಾಂತರ, ಇವೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಅದರಿಂದ ಏನಾಗುತ್ತೆ, ಸಪ್ರೇಟ್ ಮಾಡಿ ಐಸೋಲೇಷನಲ್ಲಿ ಇಟ್ಟಂಗಾಗತ್ತೆ ರೋಗ ಬಂದಿರುವಂಥ ಗಿಡಗಳನ್ನ. ಮತ್ತು ಎರಡನೇದು, ಇಲ್ಲಿ ಬಹಳ ಮುಖ್ಯ ಅಂದರೆ ಪೋಷಕಾಂಶಗಳ ನಿರ್ವಹಣೆ ನಿಮಗೆ. ಯಾಕೆಂದರೆ ಈಗ ನಾವು ಕ್ಯಾನ್ಸರ್ ಪೇಷೆಂಟ್ಗಳಿಗೆ ನಮಗೇನು ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ. ಯೂಶ್ವಲಿ ಏನಂದರೆ ಪೋಷಕಾಂಶ ನ್ಯೂಟ್ರಿಯನ್ಸ್ ಕೊಡಿ ಅಂತ ಹೇಳ್ತೀವಿ, ಶಕ್ತಿ ಇರಲಿ, ಎನರ್ಜಿ, ಇಮ್ಯುನಿಟಿ ಪವರ್ ಇಂಪ್ರೂವ್ ಆಗಬೇಕು. ಈಗ ನಮ್ಮ ಕೋವಿಡ್ ಕೇಸಲ್ಲೇ ತಗೊಳ್ತು ಅಂದರೆ ಅಲ್ಲಿಗೇನು ಔಷಧಿ ಏನು ಕೊಡಲ್ಲ, ಅಲ್ಲಿ ಇಮ್ಯುನಿಟಿ ಇಂಪ್ರೂವ್ಮೆಂಟ್ಗೆ ಏನು ಬೇಕೋ ಅದಷ್ಟೇ ಕೊಡ್ತಾ ಹೋಗ್ತಾರೆ. ಅದೇ ಥರ ಇಲ್ಲೂ ಕೂಡ ಅಷ್ಟೇ, ನಾವು ತೆಂಗಿನ ಗಿಡಗೆ ಏನಾದರೂ ಶಕ್ತಿ ಬರುವಂತೆ ನೋಡ್ಕೋಬೇಕು, ಪೋಷಕಾಂಶಗಳನ್ನ ಕೊಡಬೇಕು. ಇಲ್ಲಿ ಫಸ್ಟು ನಾವು ಪ್ರತಿ ವರ್ಷ ಪ್ರತಿಯೊಂದು ಗಿಡಕ್ಕೆ 50 ಕೆಜಿ ಬೇವಿನ ಹಿಂಡಿ ಕೊಡಿ ಅಂತ ಹೇಳ್ತೀವಿ. ಹೇಗೆ ಅಂದರೆ ಬೇವಿನ ಹಿಂಡಿ ನಮ್ಮ ಜನಗಳು ಕೊಡಿ ಅಂತ ಅಷ್ಟು ತಗೋಬಿಟ್ಟು ಬುಡಕ್ಕಾಕ್ಬಿಡ್ತಾರೆ, ಅದು ಸರಿಯಾದ ಪದ್ಧತಿ ಅಲ್ಲ. ಏನಂದರೆ ಕಾಂಡ ಭಾಗದಿಂದ 2 ಮೀಟರ್ ದೂರದಲ್ಲಿ ಇರಬೇಕು. ಯಾಕಂದರೆ ಆ್ಯಕ್ಟಿವ್ ರೂಟ್ಸ್ ಅಂತ ಹೇಳ್ತೀವಿ, ಕ್ರಿಯಾತ್ಮಕವಾದ ಬೇರುಗಳು ಅಂತ ಹೇಳ್ತೀವಿ. ಕ್ರಿಯಾತ್ಮಕವಾದ ಬೇರುಗಳು ಯೂಶ್ವಲಿ ತೆಂಗಿನ ಮರದಲ್ಲಿ ದೂರದಲ್ಲಿ ಇರ್ತವೆ, ಕಾಂಡ ಭಾಗದಿಂದ ಆಚೆಗೆ ಇರ್ತವೆ. ಅಲ್ಲಿ 2 ಅಡಿ ಅಥವಾ 2 ಮೀಟರ್ ದೂರದಲ್ಲಿ ನೀವು ಸುತ್ತಲೂ ಕಾಲುವೆ ಮಾಡ್ದಂಗೆ ಮಾಡಿ ಅಲ್ಲಿ 5 ಕೆಜಿ ಬೇವಿನ ಹಿಂಡಿ ಮತ್ತು 50 ಕೆಜಿ ಕೊಟ್ಟಿಗೆ ಗೊಬ್ಬರ, ಇದನ್ನು ಸಮರ್ಪಕವಾಗಿ ಕೊಡಲೇಬೇಕು. 5 ಕೆಜಿ ಬೇವಿನ ಹಿಂಡಿ, 50 ಕಿಲೋಗ್ರಾಮು ಕೊಟ್ಟಿಗೆ ಗೊಬ್ಬರ ಇದನ್ನು ಕೊಡಬೇಕು. ಇದ್ರ ಜೊತೆಗೆ ಏನು ಮಾಡಬೇಕು ಅಂದರೆ, ರೈತರುಗಳು ದಯಮಾಡಿ ಟ್ರೈಕೋಡರ್ಮಾ ಸೂಡೋಮೋನಾಸ್ ಅಂತ ಬರುತ್ತೆ ಜೈವಿಕ ಶಿಲೀಂಧ್ರನಾಶಕಗಳು, ಟ್ರೈಕೋಡರ್ಮಾನ ನಾವು ಶಿಫಾರಸು ಮಾಡಿರೋದು ಏನಂದ್ರೆ 3 ತಿಂಗಳಿಗೆ ಒಂದ್ಸತಿ 100 ಗ್ರಾಮಷ್ಟು ಕೊಡಬೇಕು ಅಂತ ಹೇಳ್ತೀವಿ ಗಿಡಗಳಿಗೆ, ಪ್ರತಿಯೊಂದು ಗಿಡಗಳಿಗೆ. ಯಾಕೆಂದರೆ ಅಲ್ಲಿ ರೋಗದ ಕಣಗಳನ್ನ ಕಡಿಮೆ ಮಾಡಬೇಕು ಅಂದರೆ ಜೈವಿಕ ನಿಯಂತ್ರಣ ಮಾಡುವಂಥ ಶಿಲೀಂಧ್ರಗಳನ್ನ ಸಂಖ್ಯೆನ ಜಾಸ್ತಿ ಮಾಡಬೇಕು ಮಣ್ಣಲ್ಲಿ ಅನ್ನೋ ಉದ್ದೇಶದಿಂದ ಕೊಡಿ ಅಂತ ಹೇಳ್ತೀವಿ. ನೀವು ಹೇಗೆ ಕೊಡಬೇಕಾಗತ್ತೆ ಅಂದರೆ, ಕೊಟ್ಟಿಗೆ ಒಬ್ಬರ ಜೊತೆ ಮಿಕ್ಸ್ ಮಾಡಿ ಅದನ್ನ ಹದಗೊಳಿಸಿ ನಂತರ ಭೂಮಿ ಕೊಡ್ತಾ ಹೋಗ್ಬೇಕಾಗತ್ತೆ. ಮೂರ್ಮೂರು ತಿಂಗಳು ಕೊಡೋದ್ರಿಂದ ಇಲ್ಲೇ ನಿಮಗೆ ಜಾಸ್ತಿ ಖರ್ಚು ಬರಲ್ಲ. ಏನಂದ್ರೆ ಒಂದ್ 100 ರೂಪಾಯಿ ಇರ್ಬೋದು ಒಂದ್ ಕೆಜಿ ಟ್ರೈ ಕೊಡೋಮ್ಮ, ಅದು ತಗೊಬಂದ್ರೆ ಒಂದ್ ಟನ್ ಗೊಬ್ಬರ ಜೊತೆ ಉಪಚಾರ ಮಾಡ್ಕೊಳ್ಬಹುದು, ಹದ ಗೊಳಿಸ್ಕೊಳ್ಬಹುದು. ಗೊಳಿಸ್ಕೊಂಡು ಆ ಗೊಬ್ಬರ ಇಟ್ಕೊಂಡಿದ್ರು ನೀವು ಪದೇ ಪದೇ ಕೊಡ್ತಾ ಹೋಗೋದ್ರಿಂದ ಟ್ರೈ ಕೊಡೋಮ್ಮ ಮಣ್ಣಿಗೆ ಯಥೇಚ್ಛವನ್ನ ಸೇರಿಸ್ತಾ ಬರ್ಬೋದು. ಅದ್ರ ಜೊತೆಗೆ ಇಲ್ಲಿ ಪೋಷಕಾಂಶಗಳು ಅಂದ ತಕ್ಷಣ NPK ನಿಮ್ಗೆ ಸಾರಜನಕ ಇರ್ಬೋದು, ರಂಜಕ ಇರ್ಬೋದು, ಪೊಟ್ಯಾಶ್, ಅವನ್ನು ಕೂಡ ನಾವು ಯಥೇಚ್ಛವಾಗಿ ಗಿಡಗಳಿಗೆ ಕೊಡಬೇಕಾಗತ್ತೆ. ಏನು ಅಂದ್ರೆ ಶಿಫಾರಸು ಮಾಡಿರುವಂತ ಗೊಬ್ಬರಗಳೇನು ಅಂದ್ರೆ ಯೂರಿಯಾ 1 kg 100 ಗ್ರಾಮ್ ಅಂತ ಹೇಳ್ತೀವಿ, 1.5 kg ಅಷ್ಟು ಕೊಡ್ಬೋದು ಪ್ರತಿ ಗಿಡಕ್ಕೆ. ಮತ್ತೆ ರಂಜಕ ಬಂದು 1.75 kg, ಮತ್ತೆ ಪೊಟ್ಯಾಶ್ 2 kg. ಇವನ್ನ ಯಾವಾಗ ಕೊಡಬೇಕು ಅಂದ್ರೆ ಅರ್ಧರ್ಧ ಭಾಗ, ಈಗ 1.5 kg ಹಿಂದೆ ನೀವು 3/4 kg ಇಲ್ಲಿ 600 ಗ್ರಾಮ್ 600 ಗ್ರಾಮ್ ಎರಡು ಟೈಮ್ ಕೊಡಬೇಕಾಗತ್ತೆ. ಒಂದು ಮಳೆಗಾಲ ಪ್ರಾರಂಭ ಆಗೋ ಹಂತದಲ್ಲಿ ಜೂನ್ ತಿಂಗಳಲ್ಲಿ ಕೊಟ್ಕೊಳ್ಬಹುದು, ಯಾಕೆಂದ್ರೆ ನೀರಿರ್ತದೆ, ಸಾವಯವ ಪೋಷಕಾಂಶ ಕ್ಲೀನಾಗಿ ಬೇರೆಗೋಗಿ ರೀಚ್ ಆಗತ್ತೆ ಅನ್ನೋ ಒಂದು ಉದ್ದೇಶದಿಂದ ಮಳೆ ಪ್ರಾರಂಭ ಆಗೋ ಹಂತದಲ್ಲಿ, ಮತ್ತೆ ಇನ್ನೊಂದು ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಲ್ಲಿ ಕೊಡಬೇಕಾದ್ರೆ. ಮತ್ತೆ ಜನಗಳು ಇತ್ತೀಚೆಗೆ ಏನು ಹೇಳ್ತಾರೆ, ಯಾಕೆ ಈಚುಗಳೆಲ್ಲ ಉದುರ್ತವೆ ಸರ್, ಗಿಡ ಚೆನ್ನಾಗಿದೆ ಈಚುಗಳು ಉದುರ್ತಾ ಇದ್ದಾವೆ ಸರ್ ಅಂತ ಹೇಳ್ತಾರೆ. ಇಲ್ಲಿ ಅಂಥ ಕಂಡೀಷನ್ ಕಂಡಾಗ ನಮಗೆ ಈಚುಗಳು ಏನಾದ್ರೆ ಕಾಯಿಗಳು ಎಳೆ ಕಾಯಿಗಳು ಉದುರೋಯ್ತಾ ಇದೆ ಅಂತ ಕಂಡಾಗ ಒಂದು 20 ಗ್ರಾಮಷ್ಟು ಬೋರಾಕ್ಸ್ ಬೋರಾನು ಕೂಡ ಕೊಡಬೇಕಾಗತ್ತೆ. ಮತ್ತು ಒಂದು 150 ಗ್ರಾಮ್ 200 ಗ್ರಾಮಷ್ಟು ಮೆಗ್ನೀಷಿಯಂ ಸಲ್ಫೇಟ್ ಕೊಟ್ಟರು ಕೂಡ ಉತ್ತಮವಾಗಿ ಕೆಲಸ ಮಾಡುತ್ತೆ. ಇದು ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಆಯಿತು. ಇನ್ನು ರೋಗ ಬಂದಿದೆ, ರೋಗಕ್ಕೇನಾದ್ರು ಔಷಧಿ ಕೊಡ್ಬೋದಾ ಸರ್ ಅಂತ ಕೇಳ್ಬೋದು. ಪೋಷಕಾಂಶಗಳ ಜೊತೆಗೆ ನಾವು ರೋಗಗಳಿಗೂ ನಿಯಂತ್ರಣಕ್ಕೋಸ್ಕರ ನಾವು ಏನು ಹೇಳ್ತೀವಿ, ಬೇರಿನ ಮುಖಾಂತರ ಔಷಧಿಯನ್ನು ಕೊಡ್ಬೋದು. ಗಿಡಕ್ಕೆ ನಾವು ಶಿಫಾರಸು ಮಾಡಿರೋದು ಬೇರಿನ ಮುಖಾಂತರ ಉತ್ತಮವಾದ ಬೇರು, ಪೆನ್ಸಿಲ್ ಥಿಕ್ನೆಸ್ ಅಂತ ಹೇಳ್ತೀವಿ, ಪೆನ್ಸಿಲ್ ಗಾತ್ರದಲ್ಲಿರುವಂಥ ತೆಳು ಕಂದು ಬಣ್ಣದ ಬೇರನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಆರೋಗ್ಯವಾಗಿರೋ ಬೇರು ಬಹಳ ಮುಖ್ಯ. ಯಾಕೆಂದ್ರೆ ನೀವು ಕೊಟ್ಟಂಥ ಔಷಧಿ ಬೇರಿನ ಮುಖಾಂತರ ಮರಗಳಿಗೆ ಹೋಗಬೇಕು. ಅದರಿಂದ ನಾವು ಆಯ್ಕೆ ಮಾಡ್ಕೊಳ್ಳುವಾಗ ಬೇರನ್ನು ನೋಡಿ ಉತ್ತಮವಾದ ಬೇರನ್ನು, ಪೆನ್ಸಿಲ್ ಥಿಕ್ನೆಸ್ ಇರುವಂಥ ಬೇರನ್ನು ಆಯ್ಕೆ ಮಾಡ್ಕೊಂಡು ಅದಕ್ಕೆ ನೀವು ಎಕ್ಸಾಕನೋಸೋಲ್ ಅಂತ ಕೇಳಿರ್ಬೋದು. ಎಕ್ಸಾಕನೋಸೋಲ್ ಅಂದರೆ ಕಾಂಟಾಫ್ ಅಂತ ಸಿಗತ್ತೆ, ಸಿತಾರ ಅಂತ ಸಿಗ್ತವೆ, ಬೇರೆ ಬೇರೆ ಟ್ರೇಡ್ ನೇಮು ಬೇರೆ ಬೇರೆ ಕಂಪ್ನಿಯವರು ಹೆಸರು ಇಟ್ಕೊಂಡಿರ್ತಾರೆ ಎಕ್ಸಾಕನೋಸೋಲ್ಗೆ. ಅದನ್ನು 3 ಮಿಲಿ 100 ml ಆಫ್ ವಾಟರ್, 100 ಮಿಲಿ ನೀರಿಗೆ 3 ಮಿಲಿಯಷ್ಟು ಔಷಧಿಯನ್ನು ಹಾಕ್ಕೊಂಡು ನಾವು ಪ್ರತಿಯೊಂದು ಬೇರೆಗೂ ಕಟ್ಟಬೇಕು. ಒಂದೊಂದು ಗಿಡಕ್ಕೆ ಒಂದು ಬೇರೆ ಆಯ್ಕೆ ಮಾಡ್ಕೊಂಡು ಕಟ್ಟಬೇಕಾಗತ್ತೆ. ಇದನ್ನು 3 ತಿಂಗಳಿಗೂ ಕೊಡಬೇಕು ನಾವು ಬೇರಿಗೆ. ಆವಾಗ ನಾವು ಈ ರೋಗವನ್ನು ನಿರ್ವಹಣೆ ಮಾಡ್ಬೋದು. ಕೆಲವು ಟೈಮ್ ಏನಾಗುತ್ತೆ, ರೈತರುಗಳು ಬೇರುಗಳನ್ನ ಆಯ್ಕೆ ಮಾಡೋಕ್ಕಾಗಲ್ಲ, ಎಲ್ಲರ ಕೈಲೂ ಬೇರುಗಳನ್ನ ಆಯ್ಕೆ ಮಾಡಿ ಔಷಧಿಯನ್ನು ಕೊಡಲಿಕ್ಕಾಗಲ್ಲ. ಅಂಥ ಟೈಮಲ್ಲಿ ಒಂದು ಗಿಡ ಅಥವಾ 2 ಗಿಡ ಇಂದ ಏನಾಗ ನಿಮ್ಮ ಬುಡಕ್ಕೆ ದ್ರಾವಣವನ್ನು ಸುರಿಬೋದು. ಆ ದ್ರಾವಣ ಸುರಿಬೇಕು ಅಂದಾಗ ನೀವು 30 ಲೀಟ್ರಷ್ಟು ದ್ರಾವಣ ಸುರಿಬೇಕಾಗುತ್ತೆ ಒಂದು ಗಿಡಕ್ಕೆ, ಯಾಕಂದರೆ ಜಾಸ್ತಿ ಬೇಕು. ಅಂಥ ಸಮಯದಲ್ಲಿ ಏನು ಮಾಡ್ಬೇಕಂದ್ರೆ ರೈತರು 2 ದಿನ ಮೊದಲೇ ನೀರು ಕೊಟ್ಟು ಗಿಡಗಳಿಗೆ ಸುತ್ತಲೂ ವೆಟ್ಟಾಗಿರೋವಾಗ ನೋಡ್ಕೊಂಡು ನಂತರ 30 ಲೀಟ್ರ್ ನೀರು ತಗೊಂಡು 30 ಮಿಲಿ ಔಷಧಿ ಹಾಕಿ, 1 ಮಿಲಿ 1 ಲೀಟ್ರ್ ನೀರಿಗೆ ಆ ಔಷಧಿಯನ್ನು ನಾವು ಬುಡಕ್ಕೆ ಕುಯ್ತೀವಿ ಅಂದಾಗ ಮಾತ್ರ ಆ ದ್ರಾವಣ ಸಿದ್ಧ ಮಾಡ್ಕೊಂಡು ಬೇರನ್ನ ಸುತ್ತಲೂ ಉಯ್ಯಬೇಕಾಗತ್ತೆ. ಆ ರೀತಿ ಉಯ್ಯೋದ್ರಿಂದಲೂ ಕೂಡ ನಾವು ಈ ರೋಗವನ್ನು ನಿರ್ವಹಣೆ ಮಾಡ್ಬೋದು. ಇದಿಷ್ಟು ನಾನು ಅಣಬೆ ರೋಗದ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾದಂಥ ವಿಷಯಗಳು. ಈಗ ನಾನು ಕಾಂಡ ಸುರ ರೋಗದ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಈಗ ಅಣಬೆ ರೋಗದ ಲಕ್ಷಣಗಳು ನಿಮ್ಗೆ ಗೊತ್ತಾಯ್ತು, ಗರಿಗಳು ಜೋತ್ ಬಿದ್ದಿರಬೇಕು ಅಥವಾ ಅದಕ್ಕೆ ಅಡಿಗಿಂತ ಕೆಳಗಡೆ ಎಲ್ಲ ಕಾಂಡ ಸೋರ್ತಾ ಇರ್ತದೆ ಅಂತ. ಆದ್ರೆ ಈ ಕಾಂಡ ಸುರ ರೋಗದಲ್ಲಿ ಏನಂದ್ರೆ ಮುಖ್ಯವಾದ ಲಕ್ಷಣ ಕಾಂಡ ಸೋರ್ತಾ ಇರೋದೇ. ಏನಂದ್ರೆ ಇಲ್ಲಿ 10 ಅಡಿಗಿಂತ ಮೇಲ್ಗಡೆ ಎಲ್ಲಾದ್ರೂ ಬರಬಹುದು ನಿಮಗೆ ಸುಳಿ, ಗಿಡ ಸುಳಿ ಏನು ಕಾಣಿಸೋದು ಅಲ್ಲೂ ಕೂಡ ಕಾಣಿಸ್ಕೊಳ್ಬಹುದು ಸುರಿತಾ ಇರೋದ್ರೆ ಕಾಂಡ ಸೋರ್ತಾ ಇರೋದು. ಇನ್ನೊಂದು ಪ್ರಮುಖವಾದ ಲಕ್ಷಣ ನಿಮಗೆ ಕಾಂಡ ಸೋರ್ತಾ ಇರೋ ರೋಗದ ಲಕ್ಷಣ, ಕಾಂಡ ಸೋರ್ಲಿಕ್ಕೆ ಪ್ರಾರಂಭ ಆದಾಗ ಎಲ್ಲೋ ಅಂತ ಪ್ಯಾಚ್ ಬರ್ತದೆ, ಒಂದು ಪ್ಯಾಚ್ ಬಂದಾಗ ಕಾಂಡ ಸೋರ್ತಾ ಇರೋ ಪ್ಯಾಚ್ ಕಾಣಿಸ್ಕೊಳ್ತದೆ. ಆ ಪ್ಯಾಚ್ ಆ ದ್ರಾವಣದ ಕಲರ್ ನೋಡ್ಬೇಕು ನೀವು, ಆ ದ್ರಾವ ಸುರಿತದಲ್ಲ ಅದ್ರ ಕಲರ್ ನೋಡ್ತು ಅಂದ್ರೆ ಬಣ್ಣನ ಕೆಂಪು ಕಲರ್ ಕಾಣಿಸ್ತಾ ಇರ್ತದೆ. ಆ ಕೆಂಪು ಕಲರ್ ಸುರಿದು ಸುರಿದು ಸುರಿದು ನೀವು ಸ್ವಲ್ಪ ದಿನ ಬಿಟ್ರೆ ತೊಟ್ಟೆ ಮೇಲೆ ಕಾಂಡ ಭಾಗದ ಮೇಲೆ ಫುಲ್ ಕಪ್ಪ ಕಪ್ಪಾಗುತ್ತೆ, ಕಪ್ಪಾಗ್ಬಿಡ್ತದೆ. ಇದು ಬಹಳ ಇಂಪಾರ್ಟೆಂಟ್ ಲಕ್ಷಣ, ಮುಖ್ಯವಾದ ಲಕ್ಷಣ. ಪುನಃ ಏನಂದ್ರೆ ಇದೇ ರೀತಿ ಪ್ರಾರಂಭವಾದ ರೋಗ ಏನಾಗುತ್ತೆ, ನಿಧಾನ ಈ ರೋಗಕ್ಕೆ ಒಳಗಾದಂತ ಗಿಡ ಏನಾಗುತ್ತೆ, ನಿಧಾನವಾಗಿ ಚೂಪಾಗ್ತಾ ಹೋಗುತ್ತೆ, ತುದಿ ಏನಾಗುತ್ತೆ ಸಣ್ಣದಾಗ್ತಾ ಹೋಗುತ್ತೆ ಗಾತ್ರ, ಚೂಪಾಗ್ತಾ ಹೋಗಿ ಹೋಗಿ ಏನಾಗುತ್ತೆ ಕೊನೆಗೆ ಒಂದು ದಿನ ನಿಮ್ಗೆ ಸುಳಿ ಬಿದ್ದೋಗುತ್ತೆ. ಇದು ಬಹಳ ಇಂಪಾರ್ಟೆಂಟ್ ರೋಗದ ಲಕ್ಷಣ. ಮತ್ತಿನ್ನೊಂದು ಏನಂದ್ರೆ ಇಲ್ಲೂ ಅಷ್ಟೇ, ಕಾಯಿಗಳೆಲ್ಲ ಕಡಿಮೆ ಆಗ್ತಾ ಬರ್ತವೆ, ಗಿಡ ಸಾಯತ್ತೆ. ಇದಕ್ಕೆ ನಿರ್ವಹಣೆ ಬಹಳ ಈಸಿ. ಏನು ಅಂದ್ರೆ ಮೊದಲು ರೈತರುಗಳಿಗೆ ನಾವು ಯಾವಾಗಲೂ ಹೇಳ್ತೀವಿ, ಗಾಯ ಮಾಡಿಬಿಡಿ. ನಾವು ಇವತ್ತೆಲ್ಲ ಇತ್ತೀಚಿನ ದಿನಗಳಿಗೆ ನಾವು ಯಥೇಚ್ಛವಾಗಿ ಟ್ರ್ಯಾಕ್ಟರ್ಗಳನ್ನ ಬಳಸ್ತೀವಿ ತೋಟಗಳನ್ನ ಉಳುಮೆ ಮಾಡಲಿಕ್ಕೆ. ಅಂಥ ಕಂಡೀಷನಲ್ಲಿ ಏನಾಗುತ್ತೆ, ನಾವು ಕೆಲವು ಟೈಮ್ ಗೊತ್ತಿಲ್ಲದೇ ಗಾಯಗಳು ಮಾಡ್ಬಿಡ್ತೀವಿ ತೆಂಗಿನ ಮರಗಳಿಗೆ. ದಯಮಾಡಿ ಯಾವುದೇ ಕಾರಣಕ್ಕೂ ಯಾವುದೇ ಗಿಡಕ್ಕೆ ಗಾಯ ಆಗದಂಗೆ ನೋಡ್ಕೊಳ್ಳಿ. ಯಾಕೆಂದ್ರೆ ಈ ಶಿಲೀಂಧ್ರ ಏನು ಅಂದ್ರೆ ನಾವು ವೀಕ್ ಪ್ಯಾರಾಸೈಟ್ ಅಂತ ಹೇಳ್ತೀವಿ, ತುಂಬಾ ದುರ್ಬಲವಾದ ಶಿಲೀಂಧ್ರ ಇದು. ಇದಕ್ಕೆ ಶಕ್ತಿ ಬೇರಿನ ಮುಖಾಂತರ ಹೋಗಿ ರೋಗ ಬರಿಸುವಂತ ಶಕ್ತಿ ಕಡಿಮೆ ಇದಕ್ಕೆ. ಇದಕ್ಕೆ ನೀವೆಲ್ಲ ಗಾಯ ಮಾಡ್ತಂದ್ರೆ ಇನ್ನೆಲ್ಲೋ ಇತ್ತು ಶಿಲೀಂಧ್ರ ಬಂದು ಕೂತ್ಕೊಂಡ್ಬಿಡ್ತದೆ, ಅಥವಾ ಗಾಯ ಆಗಿರೋ ಪ್ರದೇಶದಲ್ಲಿ ಬಂದು ಕೂತ್ಕೊಂಡು ಏನಾಗುತ್ತೆ ರೋಗವನ್ನು ಉಲ್ಬಣ ಕೊಡಿಸ್ತದೆ, ರೋಗವನ್ನು ತರ್ತದೆ. ಆದ್ರಿಂದ ಫಸ್ಟ್ ಗಿಡಗಳಿಗೆ ಯಾವುದೇ ಕಾರಣಕ್ಕೂ ಗಾಯ ಆಗಿರ್ಬಾರ್ದು. ಮತ್ತೆ ನಿಮ್ಗೆ ಇನ್ನೊಂದೇನು ಅಂದ್ರೆ ಈ ರೋಗ ಕಾಂಡ ಸೋರ್ತಾ ಇರುವಂತ ಗಿಡಗಳನ್ನ ಭಾಗವನ್ನು ನೀವು ಪರೀಕ್ಷೆ ಮಾಡಿ ನೋಡಿ, ನಿಮ್ಗೆ ಕೆಳಭಾಗ ಏನಿರ್ತದೆ ಕಾಂಡದಿಂದ ಒಳಗಡೆ ಭಾಗ ಕೊಳತೋಗಿರ್ತದೆ, ಆ ಟಿಶ್ಯೂಸ್ ಅಂತ ಹೇಳ್ತೀವಲ್ಲ ಅಂಗಾಂಶಗಳು ಅದೆಲ್ಲ ಕೊಳಿತಾ ಬರ್ತಾ ಇರ್ತದೆ. ಅಂತ ಟೈಮಲ್ಲಿ ನಿರ್ವಹಣೆ ಮಾಡ್ದಂಗೆ ಅಂದ್ರೆ ಎಲ್ಲ ನಾವು ಕೆರಿಬೇಕು, ನಿಧಾನಕ್ಕೆ ಒಂಚೂರು ಗಾಯ ಮಾಡ್ದಂಗೆ ಜಾಸ್ತಿ ಆ ತೊಕ್ಕೆ ನಿಧಾನಕ್ಕೆ ಕೆರೆದು ಅದಕ್ಕೆ ಬೋಡೋ ಮುಲಾಮ್ ಅಂತ ಹೇಳ್ತೀವಿ, 10% ಬೋಡೋ ಮುಲಾಮ್ ಮಾಡ್ಕೊಂಡು ಲೇಪಿಸ್ಬೇಕು, ಮರಗಳ ಮೇಲೆ ಸವರಬೇಕು. ಕ್ಲೀನಾಗಿ ಲೇಪಣ ಮಾಡ್ತಾವ ಅಂದ್ರೆ ಈ ರೋಗವನ್ನು ನಿರ್ವಹಣೆ ಮಾಡ್ಬೋದು. ಇಲ್ಲ ನಾವು ಬೋಡೋ ಮುಲಾಮ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ ಸರ್, ನಮಗೆ ಬೇರೆ ಏನಾದ್ರು ಔಷಧಿ ಇದ್ರೆ ಹೇಳಿ ಅಂದರೆ ನಾವು ಈಗ ಕಾರ್ಬಂಡೈಸಿಮ್ ಅಂತ ಬರ್ತದೆ, ಆ ಔಷಧಿ ಕೂಡ ನಾವು ಮಾಡ್ಕೊಳ್ಬೋದು 5% ಅಂತ ಹೇಳ್ತೀವಿ. ನೀವು ಈಗ 100 ಮಿಲಿ ನೀರು ತಗೊಳ್ತು ಅಂದರೆ 5 ಗ್ರಾಮಷ್ಟು ಹಾಕೊಂಡು ಅದಕ್ಕೆ ದ್ರಾವಣವನ್ನು ಸ್ವ್ಯಾಬ್ ಮಾಡಬೇಕು, ಸವರಬೇಕು. ಆಗ ಕೆತ್ತುಬಿಟ್ಟು ಕ್ಲೀನಾಗಿ ಒಂದು ಸ್ವಲ್ಪ ರೋಗ ಪೀಡಿತ ಟಿಶ್ಯೂ ಎಲ್ಲ ಅನ್ಸೋ ಪತ್ತಾಗೋದು, ಅದ್ರ ಮೇಲೆ ಮುಲಾಮ್ ಥರ ಸವರ್ತಾ ಬಂದರೆ ಈ ರೋಗವನ್ನು ನಿರ್ವಹಣೆ ಮಾಡ್ಬೋದು. ಮತ್ತು ಇಲ್ಲೂ ಕೂಡ ಅಷ್ಟೇ, ನೀವೇನು ನಾವು ಅಣಬೆ ರೋಗಕ್ಕೆ ನಿರ್ವಹಣೆ ಹೇಳಿದ್ದು ರೂಟ್ ಫೀಡಿಂಗ್ ಅಲ್ಲ, ಇಲ್ಲಿ ಏನು ಅಂದರೆ ಪೋಷಕಾಂಶ ನಿರ್ವಹಣೆ. ಮತ್ತು ಇನ್ನೊಂದು, ನಮ್ಮ ರೈತರುಗಳನ್ನ ನಾವು ಇಲ್ಲಿವರೆಗೂ ಅಬ್ಸರ್ವ್ ಮಾಡ್ತಾ ಇರ್ತೀವಿ, ಹಿಂದಿನ ಕಾಲದಲ್ಲಿ ಯಥೇಚ್ಛ ಮಳೆ ಆಗ್ತಿತ್ತು. ಹೆಂಗು ನಾವು ಎಲ್ಲಿತ್ತು ಅಂದರೆ ಮಳೆ ಆಗೋ ಪ್ರದೇಶದಲ್ಲಿ ಪರೀಕ್ಷೆ ಮಾಡಿ ನೋಡಿ, ನೋಡಿ ಅಬ್ಸರ್ವ್ ಮಾಡಿ ನೋಡಿ, ಹಿಂದಿನ ಕಾಲದಲ್ಲಿ ನಮ್ಮ ತೆಂಗಿನ ತೋಟಗಳಿರೋದೆಲ್ಲ ಕಲ್ಭೂಮಿಗಳಲ್ಲೇ, ಯಾಕಂದರೆ ಮಳೆ ಜಾಸ್ತಿ ಆಗ್ತಿತ್ತು ತಡ್ಕೊಳ್ತಿದ್ದು. ಇವಾಗ ಮಳೆನೇ ಆಗಲ್ಲ ನಮಗೆ, ಮಳೆ ಆಗೋದೇ ಅಪರೂಪ ಆಗ್ಬಿಟ್ಟಿದೆ. ಆದ್ದರಿಂದ ಮೊದಲು ನಾವು ರೈತರುಗಳದ್ದು ಏನು ಅಂದರೆ ಭಾವನೆ ಡ್ರೈಲ್ಯಾಂಡ್ ಕ್ರಾಪ್ ಅಂತ ಎಲ್ಲ ಪರಿಗಣಿಸ್ಕೊಂಡ್ಬಿಟ್ಟಿದ್ದಾರೆ ತೆಂಗಿನ ಮರಗಳನ್ನ. ಯಾವುದೇ ಕಾರಣಕ್ಕೂ ಇದು ಒಣಭೂಮಿ ಪ್ರದೇಶದಲ್ಲಿ ಬರುವಂಥ ಬೆಳೆ ಅಲ್ಲ. ಸರಾಸರಿ ಒಂದು ಗಿಡಕ್ಕೆ ದಿನಕ್ಕೆ 40 ಲೀಟರ್ ನೀರು ಕೊಡಬೇಕು ಅಂತ ಹೇಳ್ತದೆ ಸಂಶೋಧನೆ ಪ್ರಕಾರ. ಅಷ್ಟು ನೀರು ಕೊಡ್ತೀವಿ ಅಂದ್ರೆ ಮಾತ್ರ ನಾವು ತೆಂಗು ಹಾಕೊಳ್ಬೇಕು. ಏನಿಲ್ಲ ಅಂದ್ರೆ ಕನಿಷ್ಠ ನೀವು ವಾರಕ್ಕೆ 250 ಲೀಟರ್ ಅಷ್ಟು ನೀರು ಕೊಡ್ತೀನಿ ಒಂದು ಗಿಡಕ್ಕೆ ಅಂದ್ರೆ ತೆಂಗು ಹಾಕಿ, ಇಲ್ಲ ಅಂದ್ರೆ ತೆಂಗು ಹಾಕಲೇಬೇಡಿ. ಯಾವುದೇ ಕಾರಣಕ್ಕೂ ರೈತರುಗಳಿಗೆ ಶಿಫಾರಸು ಮಾಡಬೇಡಿ ಅಂತ ನಾವು ಹೇಳ್ತೀವಿ. ಆದ್ರಿಂದ ತೆಂಗಿಗೆ ಸಮರ್ಪಕವಾಗಿ ನೀರು ಕೊಡಬೇಕು. ಮತ್ತೆ ಇನ್ನೊಂದು ಅಭ್ಯಾಸ ಇತ್ತು ನಮ್ಮ ಹಿಂದಿನ ಕಾಲದಲ್ಲಿ, ಹಸಿರೆಲೆ ಗೊಬ್ಬರಗಳನ್ನ ಆದಷ್ಟು ಸೆಣಬು ಅಲಸಂದಿ ಎಲ್ಲನೂ ತೋಟದೊಳಗೆ ಬೆಳೆದು ಒಂದು 40 ದಿನ ಆದ ತಕ್ಷಣ ಅದನ್ನ ರೋಟಾವೇಟರ್ ಹೊಡೆಸಿ ಉಳುಮೆ ಮಾಡಿ ಮಣ್ಣಲ್ಲಿ ಸೇರಿಸ್ತಿದ್ರು. ಅದರಿಂದ ಏನಾಗ್ತಿತ್ತು ಅಂದ್ರೆ ಮಣ್ಣಿನಲ್ಲಿರುವಂತಹ ಫಲವತ್ತತೆನೂ ಉತ್ತಮವಾಗ್ತಿತ್ತು, ಅದ್ರ ಜೊತೆಗೆ ರೋಗಕಾರಕ ಶಿಲೀಂಧ್ರಗಳೇನಿದೆ ಅವು ಕಡಿಮೆ ಆಗ್ತಿದೆ. ಯಾಕೆಂದ್ರೆ ಜೈವಿಕ ಶಿಲೀಂಧ್ರಗಳ ಸಂಖ್ಯೆ ಜಾಸ್ತಿ ಆಗ್ತಿತ್ತು. ಅದರಿಂದಾಗಿ ಇವೆಲ್ಲವನ್ನು ಮಾಡ್ತಾ ಬಂದ್ರೆ ನಾವು ಈ ರೋಗಗಳನ್ನ ನಿರ್ವಹಣೆ ಮಾಡ್ಬೋದು. ಇಲ್ಲೂ ಕೂಡ ಅಷ್ಟೇ, ನೀವು ಟ್ರೈಕೋಡರಮ ಬೇವನಿಂಡಿ ಮತ್ತೆ ಪೋಷಕಾಂಶಗಳು ಇವೆಲ್ಲ ಕೊಡ್ತಾ ಬಂದ್ರೆ ನಾವು ಈ ರೋಗವನ್ನು ಕೂಡ ನಿರ್ವಹಣೆ ಮಾಡ್ಬೋದು. ಇನ್ನು ಇತ್ತೀಚಿನ ದಿನಗಳಲ್ಲಿ ಎಲ್ಲಿ ಮಳೆ ಜಾಸ್ತಿ ಆಗತ್ತೆ, ಕಂಟಿನ್ಯೂಸ್ ಡ್ರಿಸ್ಲಿಂಗು ಮಳೆ ಇತ್ತು ಅಂತ ಪ್ರದೇಶದಲ್ಲಿ ಕಾಣಿಸುವಂತ ಬಹಳ ಮುಖ್ಯವಾದ ರೋಗ ಅಂದ್ರೆ ಸುಳಿ ಕೊಳೆ ರೋಗ ಅಂತ ಹೇಳ್ತೀವಿ. ಸುಳಿ ಕೊಳೆ ರೋಗ ಅಂದ ತಕ್ಷಣ ನಾವೆಲ್ಲ ಏನ್ ಭಾವಿಸ್ತೀವಿ, ಸುಳಿ ಕೊಳೆಯತ್ತೆ ಬಿದ್ದೋಗತ್ತೆ, ಅದು ಒಂದು ಲಕ್ಷಣ ದೊಡ್ಡ ಮರಗಳಲ್ಲಿ. ಇನ್ನೂ ಒಂದು ಕೆಲವು ಇತ್ತೀಚೆಗೆ ಮೊನ್ನೆ ಒಬ್ರು ರೈತರು ಫೋನ್ ಮಾಡಿದ್ರು, ಏನಾದ್ರೂ ಸಣ್ಣ ಗಿಡಗಳು ಹಾಕೊಂಡಿದ್ದಾರೆ ಹೊಲಗಳಲ್ಲಿ ಸರ್, ಅವು ಸಾಯ್ತಾ ಇದಾವೆ, ಸುಳಿ ಕೊಡ್ತಾ ಇದಾವೆ. ನಾನು ಕೇಳಿದೆ ಕೆಳಗಡೆ ಏನಾರ ತೂತಾಗಿದೆಯಾ ನೋಡಪ್ಪ ಅಂತ. ಯಾಕೆಂದ್ರೆ ಅಲ್ಲಿ ರೈನೋಸರಸ್ ದುಂಬಿಯಿಂದಲೂ ಡ್ಯಾಮೇಜ್ ಆಗುತ್ತೆ ಸಣ್ಣ ಸಸಿಗಳಲ್ಲಿ, ಪುನಃ ಇನ್ನೊಂದು ಸುಳಿ ಕೊಳೆ ರೋಗದಿಂದಲೂ ಹಾನಿ ಆಗುತ್ತೆ. ಆವಾಗ ಸಸಿಗಳಲ್ಲಿ ರೋಗ ಜಾಸ್ತಿ ಬರುತ್ತೆ ಅಂದ್ರೆ ನೀವು ಜಾಸ್ತಿ ನೀರು ಕೊಟ್ಟು ವೆಟ್ನೆಸ್ ಅಲ್ಲಿ ಜಾಸ್ತಿ ಇದ್ದಾಗ, ತೇವಾಂಶ ಜಾಸ್ತಿ ಇದ್ದಾಗ ನಮ್ಗೆ ಆ ರೋಗಗಳು ಜಾಸ್ತಿ ಕಾಣಿಸ್ಕೊಳ್ತವೆ. ಸಣ್ಣ ಸಸಿಗಳೇನಾಗುತ್ತೆ, ನಿಮಗೆ ಸ್ತುತಿಕರಿಗಳೇನಿರ್ತವೆ ಅವು ಒಣಗೋಗಿರ್ತವೆ. ಸೂಕ್ಷ್ಮವಾಗಿ ಹಿಂಗೆ ಕಿಳಿತು ಅಂದ್ರೆ ಈಸಿಯಾಗಿ ಬಂದ್ಬಿಡ್ತದೆ, ಯಾಕಂದ್ರೆ ತಳಭಾಗ ಎಲ್ಲ ಫುಲ್ ಕೊಳತೋಗಿರ್ತದೆ, ಈಸಿಯಾಗಿ ಬರ್ತದೆ. ಅಲ್ಲಿ ನಾನು ಅವಾಗಲೇ ಹೇಳ್ದಂಗೆ ಅಲ್ಲೇನು ತೂತ್ಕೊಳ್ಳಿಲ್ಲ, ರೈನೋಸರಸ್ ದುಂಬಿಯಿಂದ ತೂತಾಗಿರೋದು ಮತ್ತೊಂದಾಗಿರೋದು ಡ್ಯಾಮೇಜ್ ಆಗಿರುವಂಥದ್ದು ಲಕ್ಷಣ ಏನಿಲ್ಲ ಅಂದರೆ ಸುಳಿ ಕೊಳೆ ರೋಗದ ಲಕ್ಷಣ. ಅಂಥ ಟೈಮಲ್ಲಿ ಏನು ಮಾಡ್ಬೇಕು ಅಂದರೆ ಸಸಿ ಮಡಿಗಳಲ್ಲಾದ್ರೆ ನೀವು ನೀರು ಕಡಿಮೆ ಮಾಡ್ಕೊಳ್ಬೇಕು. ಇಲ್ಲಾಂದರೆ ನಿಮಗೆ ಮೆಟಲಾಕ್ಸಿಲ್ ಎಂಸೈಡ್ ಅಂತ ಒಂದು ಶಿಲೀಂಧ್ರನಾಶಕ ಸಿಗುತ್ತೆ, ರೆಡೋಮಿಲ್ ಗೋಲ್ಡ್ ಅಂತ ಸಿಗ್ಬೋದು, ಮ್ಯಾಟ್ಕೋ ಅಂತ ಸಿಗುತ್ತೆ, ಬೇರೆ ಬೇರೆ ಹೆಸರುಗಳೆಲ್ಲ ಸಿಗುತ್ತೆ, ಮಾಸ್ಟರ್ ಅಂತ ಸಿಗುತ್ತೆ. ಆ ಶಿಲೀಂಧ್ರನಾಶಕ ತಂದು 3 ಗ್ರಾಮ್ 1 ಲೀಟರ್ ನೀರಿಗೆ ಆ ಪ್ರಮಾಣದಲ್ಲಿ ಮಿಶ್ರಣ ಮಾಡ್ಕೊಂಡು ಸಸಿ ಮಡಿಗಳಲ್ಲಾದರೆ ಅದ್ರ ಮೇಲೆ ಸುರಿದು ಇಲ್ಲ ಮಣ್ಣಿಗೆ ಒಂದು ಸ್ವಲ್ಪ ಸೇರಿಸೋದ್ರಿಂದ ಏನಾಗುತ್ತೆ, ಅಲ್ಲಿಂದ ಶಿಲೀಂಧ್ರಗಳು ಸಾಯ್ತವೆ, ನಿರ್ವಹಣೆ ಮಾಡ್ಲಿಕ್ಕೆ ಈಸಿ. ಈಗ ದೊಡ್ಡ ಮರಗಳಲ್ಲಿ ಲಕ್ಷಣಗಳೇನಂದ್ರೆ, ಫಸ್ಟ್ ನೀವು ದೊಡ್ಡ ಮರಗಳ ಫಸ್ಟ್ ತುದಿಗರಿ ನಿಮಗೆ ವಿಸಿಬಲ್ ಸಿಂಪ್ಟಮ್ಸ್ ಅಂದರೆ ಫಸ್ಟ್ ಕಾಣಿಸ್ಕೊಳ್ಳುವಂಥ ಲಕ್ಷಣ ಏನಂದರೆ ತುದಿಗರಿ ಏನಾಗುತ್ತೆ ಹಳದಿ ಕಾಣಿಸುತ್ತೆ. ಫಸ್ಟ್ ವಿಸಿಬಲ್ ಸಿಂಪ್ಟಮ್ಸ್ ಹಳದಿ ಕಾಣಿಸುತ್ತೆ. ಹಳದಿ ಕಾಣಿಸೋದಂಥ ಗಿಡಗಳನ್ನ ನಾವು ಏನು ಮಾಡಬೇಕು, ಹತ್ತಿಸ್ಬೇಕು, ಯಾರನ್ನ ಹತ್ತಿಸ್ಬಿಟ್ಟು ಒಂದು ಸ್ವಲ್ಪ ಮೇಲ್ಗಡೆ ಕಳಿಸಿ ಆ ಗರಿನ ಎತ್ತಪ್ಪ ಒಂದು ಸ್ವಲ್ಪ ಅಂತ ಹೇಳ್ತು ಅಂದರೆ ಅಲ್ಲಿ ಎತ್ತದಾಗ ಏನಾಗುತ್ತೆ, ಗರಿ ತಳಭಾಗ ಏನಿರ್ತದೆ ಅದು ಫುಲ್ ಕೊಳತೋಗಿರ್ತದೆ. ಕೊಳತಿರೋದ್ರಿಂದ ಏನಾಗುತ್ತೆ, ಅದಕ್ಕೆ ಪೋಷಕಾಂಶಗಳು ರೀಚ್ ಆಗ್ತಾರಲ್ಲ ಅದಕ್ಕೆ ಅದು ಹಳದಿಯಾಗಿರ್ತದೆ. ಆ ಕೊಳತೋಗಿರುವಂಥ ಎಲೆಯನ್ನ ಎತ್ತಿ ತೆಗೆದುಬಿಟ್ಟು ಕೆಳಗಡೆ ಕೊಳತಿರೋ ಭಾಗಗಳನ್ನ ಕೆತ್ತಿ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಾದ್ಮೇಲೆ ಏನು ಅಂದರೆ ಮ್ಯಾಂಕೋಸೆಪ್ ಅಂತ ಸಿಗುತ್ತೆ ಒಂದು ಶಿಲೀಂಧ್ರನಾಶಕ, ಅದನ್ನು ನೀವು 3 ಗ್ರಾಮ್ 1 ಲೀಟರ್ ನೀರಿಗೆ ಆ ಪ್ರಮಾಣದಲ್ಲಿ ಹಾಕೊಂಡು ಆ ದ್ರಾವಣವನ್ನು ನೀವು ಕುಡಿಯೋ ಇಕ್ ಬಾಟ್ಲುಗಳೆಲ್ಲ ಬರ್ತವೆ ಬಾಟ್ಲುಗಳಿಗೆ ಹಾಕೊಂಡು ಮೇಲ್ಗಡೆ ಹತ್ತುವಾಗಲೇ ಎತ್ಕೊಂಡು ಈಸಿಯಾಗಿ ಹೋಗಿ ಕ್ಯಾರಿ ಮಾಡ್ಬೋದು. ಆ ತಪ್ಪು ಕ್ಲೀನ್ ಮಾಡಿರೋ ಪ್ರದೇಶದಲ್ಲಿ ಸುರಿಬೇಕಾಗತ್ತೆ, ಸುರಿದಾಗ ಏನಾಗುತ್ತೆ ಅದು ಫ್ರೆಶ್ ಆಗಿ ಕಂಟ್ರೋಲ್ ಆಗುತ್ತೆ, ಅದು ಒಂದು ಸುಳಿ ಕೊಡ್ತಾಗತ್ತೆ. ಪುನಃ ರೋಗ ಉಲ್ಬಣ ಆದಂಗೆ ಏನಾಗುತ್ತೆ, ನಿಮಗೆ ಬೇರೆ ಎಲೆಗಳಿಗೆ ಹರಡ್ತಾ ಹೋಗುತ್ತೆ ರೋಗ. ಫಸ್ಟ್ ತುದಿಗರಿಗೆ ಬರ್ತದೆ, ನಂತರ ಅದ್ರ ಕೆಳಗಡೆ ಇರುವಂತ ಗರಿಗಳಿಗೆ ಹೋಗುತ್ತೆ, ಕೊನೆಗೆ ಏನೋ ಯಾವ ಸ್ಟೇಜ್ ಬರ್ತದೆ ಅಂದ್ರೆ ಸುಳಿನೇ ಬಿದ್ದೋಗ್ಬಿಡ್ತದೆ. ಅಂತ ಸಿವಿಯರ್ ಬರುವಂತ ರೋಗ ಎಲ್ಲಿ ಅಂದ್ರೆ ಮಳೆ ಪ್ರದೇಶ ಎಲ್ಲಿ ಜಾಸ್ತಿ ಇದೆ, ಈಗ ನಮ್ಮಲ್ಲೂ ಬರಲ್ಲ ಅನ್ಕೊಂಡಿದ್ದೋ ನಾವು ಇಲ್ಲಿವರೆಗೂ. ನಾವು ಹುಣಸೂರಲ್ಲೇ ನೋಡಿದ್ದೀನಿ ರೋಗನ, ಚಂದ್ರಾಯಪಟ್ಟಣದಲ್ಲಿ ನೋಡಿದ್ದೀನಿ. ಯಾವಾಗ ಮಳೆ ಜಾಸ್ತಿ ಆಗುತ್ತೆ ಆ ಟೈಮಲ್ಲಿ ಸುಳಿ ಕೊಳೆ ರೋಗ ಕೂಡ ನಮ್ಮಲ್ಲಿ ಯಥೇಚ್ಛವಾಗಿ ಕಾಣಿಸ್ಕೊಳ್ಳುತ್ತೆ. ಮತ್ತು ಇನ್ನೊಂದು, ಆ ಸುಳಿಯನ್ನು ಪರೀಕ್ಷೆ ಮಾಡ್ತಂದ್ರೆ ಕೆಟ್ಟ ವಾಸನೆ ಬರ್ತಾ ಇರ್ತದೆ, ಯಾಕಂದ್ರೆ ಕೊಳತೋಗಿರ್ತದೆ ಎಲ್ಲ ಟಿಶ್ಯೂಸ್ ಎಲ್ಲ ಕೊಳತೋಗಿರ್ತದೆ. ಆದ್ದರಿಂದ ಅಂಥವಕ್ಕೇನು ಅಂದರೆ ಕ್ಲೀನಾಗಿ ಕ್ಲೀನ್ ಮಾಡಿ, ಅದಕ್ಕೆ ಮಳೆಗಾಲ ಪ್ರಾರಂಭ ಆಗಕ್ಕಿಂತ ಮತ್ತು ನಾವೇನು ಹೇಳ್ತೀವಿ, ಬೋಡೋ ದ್ರಾವಣ 1% ಸಿಂಪಡಣೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ನಮ್ಮ ಬಯಲು ಸೀಮೆ ಪ್ರದೇಶದಲ್ಲಿರುವಂಥ ರೈತರುಗಳಿಗೆ ಬೋಡೋ ದ್ರಾವಣ ರೆಡಿ ಮಾಡ್ಕೊಳ್ಳೋ ಸಿದ್ಧತೆ ಮಾಡ್ಕೊಳ್ಳೋದು ಹೆಂಗೆ ಅಂತಲೇ ಗೊತ್ತಿರೋದಿಲ್ಲ, ಪ್ರಿಪ್ರೇಷನ್ ಮಾಡ್ಕೊಳ್ಳೋದೆ ಏನಂದ್ರೆ ಇವೆಲ್ಲ ಮಲೆನಾಡಲ್ಲಿ ಯಥೇಚ್ಛ ಬಳಸೋದ್ರಿಂದ ಅವರೆಲ್ಲ ಬೋಡೋ 1% ದ್ರಾವಣ ರೆಡಿ ಮಾಡ್ಕೊಳ್ಳಿಂದ್ರೆ ಮಾಡಿ ಸಿಂಪಡಣೆ ಮಾಡ್ತಾರೆ. ನಮ್ಮಲ್ಲಿ ಸಿಂಪಡಣೆ ಮಾಡೋಲ್ಲ, ಇವೇ ಅಭ್ಯಾಸಗಳಿಲ್ಲ ನಮ್ಮ ರೈತರುಗಳಿಗೆ. ಆದ್ರಿಂದ ಏನು ಅಂದರೆ, ಅಂಥ ಪ್ರದೇಶದಲ್ಲಿ ನಮ್ಗೆ ಅವಶ್ಯಕತೆ ಇದ್ದಾಗ ನಾವು ಸಿಂಪಡಣೆ ಮಾಡ್ಕೊಳ್ಬೇಕಾಗತ್ತೆ. ಇವತ್ತಿನ ಕಾಲದಲ್ಲಿ ಪವರ್ ಆಪರೇಟರ್ ಸ್ಪ್ರೇಯರ್ಗಳಿದ್ದಾವೆ, ಗನ್ಗಳಿದ್ದಾವೆ, ಎಲ್ಲ ಯೂಸ್ ಮಾಡಿ ನಿರ್ವಹಣೆ ಮಾಡ್ಕೊಳ್ಬೋದು. ಮತ್ತು ಇನ್ನೊಂದು ಪ್ರಮುಖವಾದ ರೋಗ ಏನು ಅಂದರೆ ಎಲೆ ಕೊಳೆ ರೋಗ. ಎಲೆ ಕೊಳೆ ರೋಗ ನಮಗೆ ಇತ್ತೀಚೆಗೆ ಒಂದು ಸ್ವಲ್ಪ ಕಾಣಿಸ್ಕೊತಾ ಇರುವಂತಹ ರೋಗ. ಈ ಹೆಸರೇ ತಿಳಿಸುವಂಗೆ ಎಲೆಗಳೆಲ್ಲ ಕೊಳತೋಗುತ್ತೆ. ಮೊದಲೇ ಪ್ರಾರಂಭಿಕ ಲಕ್ಷಣಗಳೇನು ಅಂದರೆ, ಎಲೆ ಕೊಳೆ ರೋಗದ್ದು ನಿಮ್ಗೆ ಎಲೆಗಳ ಮೇಲೆ ತೇವ ಭರಿತ ಮಚ್ಚೆಗಳ ಥರ ಕಾಣಿಸುತ್ತೆ, ವೆಟ್ ಪ್ಯಾಚಸ್ ಅಂತ ಹೇಳ್ತೀವಿ, ನೀರಿನ ಪ್ಯಾಚಸ್ಗಳು ಕಂಡಂಗೆ ಕಾಣಿಸುತ್ತೆ. ಅದು ಕೂಡ ಶಿಲೀಂಧ್ರದ ಬರುವಂಥ ರೋಗ. ಆ ಪ್ಯಾಚಸ್ ಏನಾಗ್ತಾ, ವೆಟ್ ಪ್ಯಾಚಸ್ಸು ಕೊಳತೋಗಿರೋ ಭಾಗ ಒಂದು ಸ್ವಲ್ಪ ಗಾಳಿ ಜೋರಾಗಿ ಬೀಸಿದಾಗ ಏನಾಗುತ್ತೆ, ಆ ಕೊಳತೋಗಿರೋ ಭಾಗ ಬಿದೋಯ್ತದೆ. ಈಗ ಅರ್ಧ ಎಲೆ ಚೆನ್ನಾಗಿ ಕಾಣಿಸ್ತದೆ ನಿಮಗೆ, ಅರ್ಧ ಕೊಳತೋಗಿರೋ ಭಾಗ ಏನಾಗುತ್ತೆ, ಬಿದ್ದೋಗುತ್ತೆ. ಅದ್ ನೋಡಕ್ಕೆ ಹೆಂಗ್ ಕಾಣಿಸ್ತದೆ ಅಂದ್ರೆ ಫ್ಯಾನ್ ತರ ಕಾಣಿಸ್ತದೆ, ಫ್ಯಾನ್ ಸುತ್ತಲೂ ಫ್ಯಾನ್ ರೆಕ್ಕೆಗಳು ನಿಂತಿರ್ತಾವಲ್ಲ, ಆ ರೀತಿ ತೆಂಗಿನ ಮರದಲ್ಲಿ ಕಾಣಿಸುತ್ತೆ, ಅದು ಕೊಳೆ ರೋಗ. ಇದಕ್ಕೂ ಅಷ್ಟೇ ಸಿಂಪಡಣೆ ಮಾಡ್ಕೊಳ್ಬೇಕು ನಾವು, ಅಷ್ಟೇ ಸಿಂಪಡಣೆ ಮಾಡ್ಕೊಂಡು ನಾವು ನಿರ್ವಹಣೆ ಮಾಡೋದ್ರಿಂದ ಈ ರೋಗವನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡ್ಬೋದು. ಇನ್ನೂ ಒಂದು, ಇತ್ತೀಚಿನ ದಿನಗಳಲ್ಲಿ ಕೊಯಂಬತ್ತು ತಮಿಳುನಾಡಲ್ಲಿ ಯಥೇಚ್ಛವಾಗಿ ಪ್ರಾಬ್ಲಮ್ ಆಗಿರುವಂತಹ ರೋಗ ಇದು, ಎಲೆ ಅಂಗಮಾರಿ ರೋಗ ಅಂತ ಹೇಳ್ತೀವಿ. ಎಲೆ ಅಂಗಮಾರಿ ರೋಗ ಏನು ಅಂದರೆ, ನಿಮಗೆ ಪೊಲಚಿ ಕೊಯಂಬತ್ತೂರು ಈ ಪ್ರದೇಶ ಹೋಯ್ತು ಅಂದರೆ ತಮಿಳುನಾಡಲ್ಲಿ ಯಥೇಚ್ಛವಾಗಿ ಕಾಣಿಸುವಂಥ ರೋಗ ಇದು. ಇದು ಸಾಮಾನ್ಯವಾಗಿ ನಮ್ಗೆ ಯಾವಾಗ ಬರ್ತದೆ ಅಂದರೆ ಬೇಸಿಗೆಗಾಲದಲ್ಲಿ. ಈ ರೋಗದ ಪ್ರಮುಖ ಲಕ್ಷಣ ಏನು ಅಂದರೆ, ಎಲೆಗಳ ತುದಿ ಇರ್ತಾವಲ್ಲ ಅಂಚು, ಅಲ್ಲಿಂದ ಒಣಗ್ತಾ ಬರ್ತವೆ ಎಲೆ ಅಂಚುಗಳು ಒಣಗ್ತಾ ಬರ್ತವೆ. ಅದ ನಂತರ ಏನಾಗುತ್ತೆ, ನಿಮಗೆ ಎಲೆನೇ ಸುಟ್ಟಂಗೆ ಕಾಣಿಸುತ್ತೆ, ಫುಲ್ ಎಲೆಗಳೇ ಸುಟ್ಟಂಗಾಗತ್ತೆ, ಎಲ್ಲ ಜೋತ್ ಬಿದ್ದು ಬಿದ್ದೋಗ್ತಾ ಹೋಗ್ತವೆ. ಇದು ಬಹಳ ಪ್ರಮುಖವಾಗಿ ಬರುವಂಥ ರೋಗ, ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರುವಂಥ ರೋಗ. ಇದಕ್ಕೂ ಅಷ್ಟೇ ಬೇಸಿಗೆಗಾಲದಲ್ಲಿ ಬರ್ತದೆ. ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯ. ನೀರು, ನೀರನ್ನು ನಾವು ಸಮರ್ಪಕವಾಗಿ ಕೊಡಬೇಕು. ಬೇಸಿಗೆನಲ್ಲಿ ನಾವು ನೀರೇ ಕೊಡಲಿಲ್ಲ ಅಂದರೆ ಕಷ್ಟ ಆಗುತ್ತೆ, ನೀರು ಕೊಡಬೇಕು. ಮತ್ತು ಇನ್ನೊಂದು, ಬೋಡ ದ್ರಾವಣ ಸಿಂಪಡಣೆ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಇದಕ್ಕೆ ಬೀಜೋಪಚಾರ ಬೇರೊಂದು ಮುಖಾಂತರ ಕೂಡ ನಾವು ಔಷಧಿಯನ್ನು ಕೊಡ್ಬೋದು ಅಂತ ತಮಿಳುನಾಡಲ್ಲಿ ಮಾಡಿರುವಂಥ ಸಂಶೋಧನೆಯಿಂದ ತಿಳಿದು ಬಂದಿದೆ. ಇಲ್ಲಿ ನಾನು ಆವಾಗಲೇ ಹೇಳಿದೆ ಎಕ್ಸಾಕನೋಸೋಲ್ ಅಂತ. ಎಕ್ಸಾಕನೋಸೋಲ್ನ 2 ಮಿಲಿ, 2 ಮಿಲಿಯ 300 ಮಿಲಿ ನೀರಿಗೆ ಹಾಕ್ಕೊಂಡು ನೀವು ಬೇರಿನ ಮುಖಾಂತರ ಕೊಟ್ಟರೆ ನಿರ್ವಹಣೆ ಮಾಡ್ಬೋದು ಅಂತ ಇತ್ತೀಚಿನ ಸಂಶೋಧನೆಯಲ್ಲಿ ಕೊಯಂಬತ್ತೂರಿನಲ್ಲಿ ಮಾಡಿರುವಂಥ ಸಂಶೋಧನೆಯಿಂದ ಗೊತ್ತಾಗಿದೆ. ಇಲ್ಲ ಅಂದರೆ ಕಾರ್ಬನ್ ಡೈಜಿಮ್ ಸಿಂಪಡಣೆ ಮಾಡ್ತೀನಿ, ಕಾರ್ಬನ್ ಡೈಜಿಮ್ನು ಸಿಂಪಡಣೆ ಮಾಡ್ಬೋದು 1 ಗ್ರಾಮು 1 ಲೀಟ್ರ್ ನೀರಿನ ಪ್ರಮಾಣದಲ್ಲಿ. ಇಲ್ಲ ಅಂದರೆ ಎಲ್ಲದಕ್ಕಿಂತ ಬೆಸ್ಟ್ ಸಿಂಪಡಣೆಗೆ ನಾನು ಹೇಳೋದು ತೆಂಗಿನ ಮರಗಳಿಗೆ ಬೋಡೋ ದ್ರಾವಣ 1% ದ್ರಾವಣವನ್ನು ಸಿದ್ಧ ಮಾಡ್ಕೊಂಡು ನಾವು ನಿರ್ವಹಣೆ ಮಾಡ್ಬೋದು ಸಿಂಪಡಣೆ ಮಾಡೋದ್ರಿಂದ. ಈಗ ಸುದರ್ಶನ್ ಅವರೇ, ನೀವು ಹೇಳ್ತಾ ಹೋದ್ರಿ ಈ ಒಂದು ಬೇರಿಗೆ ನಾವು ಚಿಕಿತ್ಸೆಯನ್ನು ಕೊಡುವಂಥದ್ದು ಅಂತ, ಪೆನ್ಸಿಲ್ ಗಾತ್ರದ ಬೇರನ್ನು ಆಯ್ಕೆ ಮಾಡ್ಕೊಳ್ಬೇಕು, ಆರೋಗ್ಯವಂತ ಬೇರನ್ನೇ ಹುಡುಕಿ ತಗೊಳ್ಬೇಕು. ಸ್ವಲ್ಪ ಕಷ್ಟನೇ, ಆದರೂ ಅದಕ್ಕೆ ಒಂದು ಸುಲಭ ವಿಧಾನ ಏನಾದರೂ ನೀವು ಹೇಳಿದ್ರಾದ್ರೆ. ಸರ್, ನಾನು ಆವಾಗಲೇ ಹೇಳಿದೆ ಏನಂದರೆ, ಎಲ್ಲರ ಕೈಲೂ ಬೇರು ಹುಡುಕ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ನಾವು ಪೆನ್ಸಿಲ್ ಥಿಕ್ನೆಸ್ ಬೇರು ಅಂತ ಹೇಳ್ತೀವಿ, ತೆಳು ಕಂದು ಬಣ್ಣದ ಬೇರು ಅಂತ ಹೇಳ್ತೀವಿ. ಯಾಕಂದರೆ ಬೇರಿನ ಮುಖಾಂತರ ಔಷಧಿ ಕೊಡ್ತಾವಂತ ಒಂದು ಕೆಲಸ ಹಿಡಿಯುತ್ತೆ ಯಾರಿಗಾದ್ರೂ ರೈತರುಗಳಾದ್ರೆ. ಯಾಕಂದರೆ ಆಳಕ್ಕೆ ಗುಂಡಿ ತೆಗಿಬೇಕು ಗಿಡದ ಪಕ್ಕ, ಉತ್ತಮವಾದ ಬೇರನ್ನು ಆಯ್ಕೆ ಮಾಡ್ಕೊಳ್ಬೇಕು, ಆ ಬೇರು ನಮಗೆ ಔಷಧಿ ತಗೊಳ್ಳುವಂಥ ಬೇರಾಗಿರ್ಬೇಕು. ನೋಡೋ ಬೇರುಗಳು ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ. ಆ ಸಮಯದಲ್ಲಿ ನಮ್ಗೆ ಬೇರಿಂದ ಕೊಡೋಕ್ಕಾಗಲ್ಲ, ಆಗೋದಿಲ್ಲ ಅಂತ ಸಮಯದಲ್ಲಿ ದ್ರಾವಣ ಸಿದ್ಧ ಮಾಡ್ಕೊಳ್ಳಿ. ನಾನು ಅವಾಗ ಹೇಳಿದೆ ಕಾಂಟಾಫ್ ಅಂತ ಸಿಗುತ್ತೆ, ಸೀತಾರಾಮ. ಹಾಂ, ಅದು ಏನಂದರೆ 1 ಲೀಟ್ರ್ ನೀರಿಗೆ 1 ml, ಅಂದರೆ ನೀವು 100 ಲೀಟ್ರ್ ನೀರು ತಗೊಳ್ತೀವಿ ಅಂದರೆ 100 ml ದ್ರಾವಣ ರೆಡಿ, ಔಷಧಿನ ತಗೊಂಬಂದು ನೀರಿಗೆ ಹಾಕೊಂಡ್ರೆ 0.1% ರೆಡಿ ಆಗುತ್ತೆ. ಆ ದ್ರಾವಣ ಏನೇನು ಬುಡು ಕುಯ್ಬೇಕಾಗತ್ತೆ ನೀವು. ಅವಾಗ ಏನಂದರೆ ನಿಮಗೆ ಹೋಗುವಂಥ ಔಷಧಿ ಜಾಸ್ತಿ ಆಗುತ್ತೆ, ನಿಮ್ಗೆ ಕೆಲಸ ಕಡಿಮೆ ಆಗ್ಬೋದು, ಬೇರೆ ಕಟ್ಟೋಗ್ಬೇಕಾಗತ್ತೆ, ಔಷಧಿ ಖರ್ಚು ಜಾಸ್ತಿ ಆಗುತ್ತೆ. ಆದರೆ ಏನು ಅಂದರೆ ಕಾಂಟಾಫ್ ಅಂತ ಏನು ಸಿಗುತ್ತೆ ಔಷಧಿ ಎಕ್ಸಾಕನೋಸೋಲು, ನನ್ನ ಪ್ರಕಾರ ಬೇರೆ ಔಷಧಿಗಳಿಗೆ ಹೋಲಿಸಿದ್ರೆ ಚೀಪು, ಕಾಸ್ಟ್ಲಿ ಏನಲ್ಲ, ತುಂಬ ಕಡಿಮೆ ಖರ್ಚಿನಲ್ಲಾಗುವಂಥ ಕೆಲಸ ಅದು. ಅದು 1 ಅಥವಾ 2 ಗಿಡಗಳಿದ್ದಾಗ ನಿರ್ವಹಣೆ ಮಾಡ್ಕೊಳ್ಳಿಕ್ಕೆ ಬೆಸ್ಟು. ಆ ದ್ರಾವಣ ಸಿದ್ಧ ಮಾಡ್ಕೊಂಡು ಬುಡು ಕುಯ್ಬೇಕಾಗತ್ತೆ, ಬುಡಕ್ಕೆ ಎಷ್ಟು ಹೋಗ್ಬೇಕಾಗ 30-40 ಲೀಟ್ರ್. ಯಾಕೆ ಅಂದರೆ ಆ ಬೇರ್ಗೋಗ ಔಷಧಿ ರೀಚ್ ಆಗಬೇಕಲ್ಲ, ತಲುಪಬೇಕಲ್ಲ. ಆ ಉದ್ದೇಶಕ್ಕೋಸ್ಕರ ದ್ರಾವಣವನ್ನು ನೀವು ಎಷ್ಟು ಜಾಸ್ತಿ ಮಾಡ್ಕೊಳ್ತೀರಾ ಅಷ್ಟು ಒಳ್ಳೆಯದು. ಮತ್ತು ಇನ್ನೊಂದು, ನಾನು ಈ ಸಮಯದಲ್ಲಿ ರೈತರಿಗೊಂದು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀನಿ. ನಾವು ಇವತ್ತು ಔಷಧಿ ಉಪಚಾರ ಮಾಡ್ತೀವಿ, ಬೇರಿನ ಮುಖಾಂತರ ಔಷಧಿ ಕೊಡ್ತೀವಿ, ನಮ್ ಜನಗಳ ಭಾವನೆ ಏನು ಅಂದ್ರೆ ಇವತ್ತು ಔಷಧಿ ಕೊಟ್ಟದ ತಕ್ಷಣ ಇನ್ನೊಂದು ವಾರಕ್ಕೆ ರೆಡಿ ಆಗ್ಬಿಡ್ಬೇಕು ತೆಂಗಿನ ಗಿಡ ಅಂತ. ಇದು ಬೇರೆ ತರಕಾರಿ ಬೆಳೆಗಳ ತರನು ಅಲ್ಲ, ಭತ್ತದ ತರನು ಅಲ್ಲ, ರಾಗಿ ತರ ಅಲ್ಲ. ಯಾಕಂದ್ರೆ ಔಷಧಿ ಹೊಡೆದ ತಕ್ಷಣ ರೋಗ ಕಂಟ್ರೋಲ್ ಆಗಕ್ಕೆ ಇದು ಎಷ್ಟೋ ವರ್ಷಗಳಿಂದ ಗಿಡ ಬೆಳಕ ಬಂದಿರ್ತದೆ. ಆ ಔಷಧಿ ರೀಚ್ ಆಗೋ ಪ್ರಮಾಣ ನಿಧಾನ ಈ ರೋಗ ನಿರ್ವಹಣೆ ಹೇಳ್ತೀನಲ್ಲ ಸರ್, ಪ್ಲಾಂಟೇಶನ್ ಕ್ರಾಪ್ಸ್ ಗಳಲ್ಲಿ ನಾವು ರೋಗಗಳ ನಿರ್ವಹಣೆ ಮಾಡೋದು ತುಂಬಾ ಕಷ್ಟ, ತುಂಬಾ ತಾಳ್ಮೆ ಬೇಕು. ಯಾಕಂದ್ರೆ ನಾನು ಈಗ ಔಷಧಿಗಳು ಹೇಳಿದೆ, ಈಗ ಒಂದೇ ವರ್ಷಕ್ಕೆ ಅದು ರಿಪೇರಿ ಆಗುವಂತ ಕೆಲಸ ಅಲ್ಲ. ಯಾಕಂದ್ರೆ ಅದಕ್ಕೆ ನಿಧಾನವಾಗಿ ನಾವು ಪೋಷಕಾಂಶಗಳು ಕೊಡ್ತಾ ಹೋಗ್ಬೇಕು, ಬೇವಿನಿಡಿ ಕೊಡ್ತಾ ಹೋಗ್ಬೇಕು, ಕೊಟ್ಟಿಗೆ ಗೊಬ್ಬರ ಕೊಡ್ತಾ ಹೋಗ್ಬೇಕು. ಆ ಹೋಗ್ತಾ ಹೋಗ್ತಾ ಏನಂದ್ರೆ ನಿಧಾನವಾಗಿ ಒಂದು ವರ್ಷ ನೀವು ಉಪಚಾರ ಮಾಡ್ತೀರಿ, ಇಷ್ಟೆಲ್ಲ ನಾನು ಶಿಫಾರಸು ಮಾಡಿರುವಂತ ಗೊಬ್ಬರಗಳೇನಿದಾವೆ ಅವೆಲ್ಲ ಹಾಕ್ತೀರಾ, ಮತ್ತೆ ಹಸಿರೆಲೆ ಗೊಬ್ಬರಗಳನ್ನೂ ಹಾಕ್ತೀರಾ, ಎಲ್ಲ ಮಾಡ್ಕೊತಾ ಹೋದ್ರೆ ನಿಮ್ಗೆ ಒಂದು ವರ್ಷ ಆದ್ಮೇಲೆ ಒಂದು ಸ್ವಲ್ಪ ಫ್ರೆಶ್ನೆಸ್ ಕಾಣಿಸುತ್ತೆ ಗಿಡಗಳಲ್ಲಿ. ಅದೇ ರೀತಿ ಈ ಅಭ್ಯಾಸವನ್ನು ನೀವು ವರ್ಷ ವರ್ಷ ಮಾಡ್ತಾ ಹೋಗಿ ನಿಮ್ ಗಿಡಗಳಲ್ಲಿರುವಂತ ರೋಗಗಳ ಪ್ರಮಾಣ ತುಂಬಾ ಕಡಿಮೆ ಆಗ್ತಾ ಬರ್ತವೆ. ಗ್ರ್ಯಾಜುವಲ್ ನಿಧಾನಕ್ಕೆ ಆಗುವಂತ ಕೆಲಸ, ತಾಳ್ಮೆ ಜಾಸ್ತಿ ಬೇಕಾಗುತ್ತೆ. ಅರ್ಜೆಂಟ್ ಮಾಡ್ಕೊಬಿಡಿ ಸರ್, ನೀವು ಹೇಳಿದ್ರಿ ಸರ್ ಔಷಧಿ ಕುಡಿದೀವಿ ಇನ್ನು ಗಿಡ ರೋಗ ಹೋಗ, ಅಷ್ಟು ಬೇಗ ರೋಗ ಹೋಗಲ್ಲ, ನಿಧಾನ ತಗೊಳತ್ತೆ. ಆ ನಿಧಾನ ತಗೊಳ್ಳೋದು ಪೇಷನ್ಸ್ ನಮಗೂ ಇರಬೇಕು. ಯಾಕಂದ್ರೆ ಅದು ದೊಡ್ಡ ಮರಕ್ಕೆ ನಾವು ಕೊಡುವಂತ 300 ಮಿಲಿ 100 ಮಿಲಿ ಔಷಧಿ ಹೋಗಿ ರೀಚ್ ಆಗಿ ರೋಗಕ್ಕೆ ರೀಚ್ ಆಗಬೇಕು ಅಂದ್ರೆ ಸಮಯ ತಗೊಳತ್ತೆ. ತಾಳ್ಮೆಯಿಂದ ಇವೆಲ್ಲ ಪ್ರಾಕ್ಟೀಸ್ಗಳನ್ನ ನೀವು ಮುಂದುವರಿಸ್ಕೊಂಡೇ ಹೋದ್ರೆ ಗ್ಯಾರಂಟಿ ಉತ್ತಮವಾದ ಇಳುವರಿಯನ್ನು ನಾವು ಪಡೆಯಬಹುದು. ಇನ್ನು ಇನ್ನೊಂದು ಪ್ರಮುಖ ವಿಚಾರದ ಬಗ್ಗೆ ನೀವು ಹೇಳ್ತಾ ಹೋದ್ರಿ, ಬೋರ್ಡೋ ದ್ರಾವಣದ ಒಂದು ತಯಾರಿಕೆ, ಅದು ಸ್ವಲ್ಪ ಕಷ್ಟ ಸಾಧ್ಯವಾದ್ದು ಅಂತ. ಹೌದು ಸರ್, ಏನಾದ್ರೂ ಸುಲಭ ಮಾಡಿ ಹೇಳ್ಬೋದಾ ಸರ್? ನಾವು 1% ಬೋರ್ಡೋ ದ್ರಾವಣ ಅಂತ ಹೇಳ್ತೀವಿ. 1% ಬೋರ್ಡೋ ದ್ರಾವಣವನ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು? ಈಗ ಇತ್ತೀಚಿನ ದಿನಗಳಲ್ಲಿ ರೆಡಿಮೇಡ್ ಸಿಗ್ತಾ ಇದಾವೆ ಬೋರ್ಡೋ ಅಂತ ಮಾರ್ಕೆಟ್ ಅಲ್ಲಿ ಸಿಗತ್ತೆ, ಅದಕ್ಕಿಂತ ಉತ್ತಮವಾದ್ದು ಅಂದ್ರೆ ನಾವು ರೆಡಿ ಮಾಡ್ಕೊಳ್ಳೋದು. ಯಾಕಂದ್ರೆ ಆ ಫ್ರೆಶ್ ಆಗಿರ್ತದೆ ದ್ರಾವಣ, ಅದನ್ನ ಬಳಸ್ಕೊಳ್ಬಹುದು. 1% ಬೋರ್ಡೋ ಅಂದ್ರೆ ನಾವು ಯೂಶ್ವಲಿ ಏನ್ ಹೇಳ್ತೀವಿ ರೈತರಿಗೆ, 2 ಕಂಟೈನರ್ಗಳು ತಗೊಳ್ಳಿ, 2 ಪಾತ್ರೆಗಳು, ಏನು ಮೆಟಾಲಿಕ್ ತಗೋಬೇಡಿ, ನಿಮ್ಗೆ ಇವತ್ತು ಪ್ಲಾಸ್ಟಿಕ್ ನಾವೇ ಸಿಗ್ತವೆ ಬ್ಯಾರಲ್ಗಳು, ಆ ಥರದವು 2 ಬ್ಯಾರಲ್ಗಳು 50 ಲೀಟರ್ ಇರುವಂತ ನೀರು ಹಿಡಿಸುವಂತವು ತೆಗೆದುಕೊಳ್ಳಿ. ಇವತ್ತು 50 ಲೀಟರ್ ಸಾಯಂಕಾಲ ನೀರು ತಗೊಂಡು ಮೈಲ್ ತುತ್ತ ಅಂತ ಸಿಗತ್ತೆ ನಿಮಗೆ ಮಾರುಕಟ್ಟೆಯಲ್ಲಿ, ಅದನ್ನ 1 ಕೆಜಿ ಮೈಲ್ ತುತ್ತನ ತಗೊಬಂದ್ಬಿಟ್ಟು 50 ಲೀಟರ್ ನೀರಿನಲ್ಲಿ ಕರಗಿಸಿ ಇಟ್ಟು ಬಿಡಿ ಇವತ್ತು ಸಾಯಂಕಾಲ. ಏನಾಗಲ್ಲ, ಯಾಕಂದ್ರೆ ಕರಗದ್ ನಿಧಾನ ಅದು, ನಿಧಾನ ಕರಗತ್ತೆ, ಬೆಳಿಗ್ಗೆ ಫುಲ್ ಕಂಪ್ಲೀಟ್ ಕರಗಿರುತ್ತೆ, ನೀವು ಕಲ್ಸ್ಕೊಂಡು ಕ್ಲೀನಾಗಿ ರೆಡಿ ಮಾಡ್ಕೋಬಹುದು. ಪುನಃ ಇನ್ನೊಂದು 50 ಲೀಟರ್ ನೀರಲ್ಲಿ ಇನ್ನು ಬೇರೆ ಪ್ಲಾಸ್ಟಿಕ್ ಕಂಟೈನರ್ ನೀವು ತಗೊಂಡು ಆ ಪಾತ್ರೆಯಲ್ಲಿ ಅದಕ್ಕೆ ಸುಣ್ಣ ಬರ್ತದೆ. ನಾವು ಅಗ್ರಿಕಲ್ಚರ್ ಪರ್ಪಸ್ಗೆ ಏನು ಬಳಸ್ತೀವಿ ಆ ಸುಣ್ಣನೇ ತಗೋಬೇಕಾಗತ್ತೆ. ಆ ಸುಣ್ಣ ತಗೊಂಡು ಅದು 1 ಕೆಜಿ, ಅದು ಇನ್ನೊಂದು 50 ಲೀಟರ್ ಬೇರೆ ನೀರಿನಲ್ಲಿ ಮಿಶ್ರಣ ಮಾಡ್ಕೊಂಡು ಸಿದ್ಧ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ಸುಣ್ಣನೇನು ಅಂದರೆ ಸೋಸ್ಕೋಬೇಕು ನೀವು, ಯಾಕೆಂದ್ರೆ ಸ್ಪ್ರೇ ಮಾಡೋಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ, ನಾಜಲ್ಗೆಲ್ಲ ಬ್ಲಾಕ್ ಆಗೋದ್ರಿಂದ ನೀವು ಸೋಸ್ಕೊಂಡು ಸಿದ್ಧ ಮಾಡ್ಕೊಂಡಿರ್ಬೇಕು ಕರಗಸಾದ್ಮೇಲೆ. ಈ ಎರಡು ದ್ರಾವಣಗಳು ಏನು ಮಾಡಬೇಕು, 50 ಲೀಟರ್ ಒಂದು ಪಾತ್ರೆಯಲ್ಲಿದೆ, ಇನ್ನೊಂದು 50 ಲೀಟರ್ ಸುಣ್ಣ ಇನ್ನೊಂದು ಪಾತ್ರೆಯಲ್ಲಿದೆ. ಇವೆರಡು ದ್ರಾವಣಗಳ 3ನೇ ಪಾತ್ರೆಗೆ ಈ ಇಬ್ಬರು ಸೇರ್ಕೊಂಡು ಜೊತೆ ಜೊತೆಲೆ ಉಯ್ತಾ ಹೋಗಿ ಎಲ್ಲ ಒಟ್ಟಿಗೆ ಮಿಕ್ಸ್ ಆಗಬೇಕಲ್ಲ, ಅದಕ್ಕೋಸ್ಕರ ಅಷ್ಟೇ. ಎರಡು ಸೈಮಲ್ಟೇನಿಯಸ್ ಆಗಿ ಮಿಕ್ಸ್ ಆಗುವಂಗೆ 3ನೇ ಕಂಟೈನರ್ಗೆ 2 ಬಗ್ಸಿದ್ರೆ 1% ದ್ರಾವಣ ಬಂದೈತೆ. ನಮ್ಗೆ ಇಲ್ಲಿ 1% ದ್ರಾವಣ ಬಂತು, ಆದರೆ ಇದು ಸಿಂಪಡಣೆ ಮಾಡಲು ಯೋಗ್ಯವೋ ಅಲ್ವೋ ಅಂತ ನಮಗೆ ಬೇಕು. ನಾವು ಹೇಳ್ತೀವಿ pH ಅಂತ ಹೇಳ್ತೀವಿ, pH ನ್ಯೂಟ್ರಲ್ pH ಇರಬೇಕು ಅನ್ನೋದು ಇರ್ತದೆ. ಅದಕ್ಕೆ ಏನು ಮಾಡ್ತೀವಿ ನಾವು ಪರೀಕ್ಷೆ ಮಾಡ್ಕೊಳ್ಳೋದು ಹೆಂಗೆ ಅಂದರೆ, ಈ ರೀತಿ ಸಿದ್ಧ ಮಾಡೋಂಥ ದ್ರಾವಣಕ್ಕೆ ನೀವೇನಿಲ್ಲ ಮೆಟಲ್ ಚಾಕ್ಗಳು ಬರ್ತವೆ, ಆ ಚಾಕ್ನ ಒಂದು ಸ್ವಲ್ಪ ಹೊತ್ತು ಹಿಡಿದು ಡಿಪ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಇಟ್ಕೊಂಡಿತ್ತು, ನಂತರ ತೆಗೀರಿ ಚಾಕು ತೆಗೆದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಅದರ ಮೇಲೆ ಏನಾದ್ರೂ ರೆಡ್ ಡೆಪಾಸಿಟ್ಸು ಕೆಂಪು ಪುಡಿ ಥರ ಏನಾರು ಕಾಣಿಸಿದ್ರೆ ಚಾಕ್ಗಳ ಮೇಲೆ ಒಂದು ಸ್ವಲ್ಪ ಅದಕ್ಕೆ ಸುಣ್ಣದ ನೀರು ರೆಡಿ ಮಾಡ್ಕೊಂಡಿದ್ರಿ, ಸುಣ್ಣದ ನೀರನ್ನ ಒಂದು ಸ್ವಲ್ಪ ದ್ರಾವಣಕ್ಕೆ ಸೇರಿಸಿ, ದ್ರಾವಣಕ್ಕೆ ಸೇರಿಸಿ ನ್ಯೂಟ್ರಲ್ pH ಮಾಡ್ಕೊತಾ ಹೋಗಿ. ಆ ಡೆಪಾಸಿಟ್ಸ್ ಯಾವಾಗ ನಿಂತು ಕಡಿಮೆ ಆಗುತ್ತೆ ಇರೋದೇ ಇಲ್ಲ, ಆ ಟೈಮಲ್ಲಿ ನೀವು ಆ ದ್ರಾವಣವನ್ನು ಸಿಂಪಡಣೆ ಮಾಡಲಿಕ್ಕೆ ಬಳಸ್ಕೊಳ್ಬಹುದು. ಇನ್ನು ಈ ರೋಗಗಳು ಕಾಯಿಯವರೆಗೂ ವ್ಯಾಪಿಸುತ್ತಾ? ಹಾಂ ಸರ್, ಕಾಯಿವರೆಗೂ ವ್ಯಾಪಿಸುವಂಥ ರೋಗ ನಾನು ಏನು ಹೇಳಿದ್ರೆ ಎಲೆ ಅಂಗಮಾರಿ ರೋಗ ಅಂತ ಹೇಳಿದೆ ನಾನು ನಿಮಗೆ. ಎಲೆ ಅಂಗಮಾರಿ ರೋಗದಲ್ಲಿ ಏನಾಗುತ್ತೆ ನಿಮಗೆ, ಕೆಲವು ಟೈಮು ಕಾಯಿಗಳು ಉದುರುತ್ತಾ ಇರ್ತವೆ, ದೊಡ್ಡ ಕಾಯಿಗಳೇ ಚೆನ್ನಾಗಿರ್ತವೆ, ಕಾಯಿ ಉದುರ್ತಾ ಇರ್ತವೆ, ಉದುರದಂಥ ಕಾಯಿ ತೊಟ್ಟುಗಳ ಮೇಲ್ಗಡೆ ನಿಮಗೆ ಕಪ್ಪು ಕಪ್ಪು ಕಾಣಿಸ್ತಾ ಇರ್ತದೆ. ಇದು ಒಂದು ಎಲೆ ಅಂಗಮಾರಿ ರೋಗದಿಂದ ಬರುವಂಥ ಶಿಲೀಂಧ್ರದಿಂದ ಬರುವಂಥ ಕಾಯಿಲೆ, ಅಲ್ಲೆಲ್ಲ ಕಪ್ಪು ಕಾಯಿರ್ತದೆ. ಇದು ಒಂದು. ಮತ್ತಿನ್ನೊಂದು ಸುಳಿ ಕುಳೆ ರೋಗ, ಅದು ಫೈಟಾಪ್ತರ ಅಂತ ಹೇಳ್ತೀವಿ ಶಿಲೀಂಧ್ರ, ಅದರಿಂದ ಬಂದರೆ ಏನಾಗುತ್ತೆ ನಿಮಗೆ ಕಾಯಿಗಳನ್ನ ಕತ್ತರಿಸಿ ಒಳಗಡೆ ನೋಡ್ತಂದ್ರೆ ಎಲ್ಲ ಕಪ್ಪು ಕಾಯಿಬಿಡಿರ್ತದೆ, ಕೊಳ್ತಾ ಇರ್ತದೆ. ಇವೆರಡು ಶಿಲೀಂಧ್ರಗಳು ಸರ್ ಕಾಯಿವರೆಗೂ ಹರಡಕತ್ತಾ ಹೋಗ್ತವೆ. ಏನಂದ್ರೆ ಎಲೆ ಅಂಗಮಾರಿ ರೋಗ ನೀವು ನೆನ್ಪಿಟ್ಕೊಳ್ಳಿ, ಬೇಸಿಗೆಗಾಲದಲ್ಲಿ ಬರುವಂಥದ್ದು, ಬಿಸಿಲು ಜಾಸ್ತಿ ಆದಾಗ ಒಂದು ಸ್ವಲ್ಪ ಬರುವಂಥ ಕಾಯಿಲೆ, ಆವಾಗ ಕಾಯಿಗಳು ಉತ್ತಿದ್ದಾವೆ ಕಪ್ಪು ಕಾಯಿದ್ದಾವೆ ಅಂತ ಟೈಮ್ನಲ್ಲಿ ನೀವು ಕಾರ್ಬನಿಸಮ್ ಸಿಂಪರಣೆ ಮಾಡ್ಕೊಂಡಾರ ನಿರ್ವಹಣೆ ಮಾಡ್ಕೋಬೋದು. ಇಲ್ಲ ಥಯೋಫಿನೈಟ್ ಮಿಥೈಲ್ ಅಂತ ಬರ್ತದೆ ಸಿಂಪರಣೆ ಮಾಡಲಿಕ್ಕಾದ್ರೆ, ಅದನ್ನು 1 ಗ್ರಾಮು ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡ್ಬೋದು ಆ ಪ್ರಮಾಣದಲ್ಲಿ. ಇಲ್ಲ ಫೈಟಾಪ್ತರ ಅಂತ ಹೇಳಿದ್ನಲ್ಲ ಸುಳಿ ಕೊಳೆ ರೋಗ ಬಂದಾಗ ಅದೇನಾರ ಕಾಯಿಗಳಿಗೆ ಇನ್ಫೆಕ್ಷನ್ ಆಯ್ತು ಅಂದ್ರೆ ಒಳಗಡೆ ಕೊಳತಿರ್ತದೆ, ಆ ಟೈಮಲ್ಲಿ ಬೋರ್ಡೋ ದ್ರಾವಣನೇ ಬೆಸ್ಟ್ ಔಷಧಿ. ಅದಕ್ಕೆ ಬೋರ್ಡೋ ದ್ರಾವಣ ಸಿಂಪರಣೆ ಮಾಡ್ಕೊಂಡ್ರೆ ನಾವು ಅದನ್ನು ಕೂಡ ನಿರ್ವಹಣೆ ಮಾಡ್ಬೋದು ಸರ್. ಬಹಳ ಸಂತೋಷ ಡಾಕ್ಟರ್ GK ಸುದರ್ಶನ್ ಅವರೇ, ಇಷ್ಟೊತ್ತು ತೆಂಗಿನ ಬೆಳೆಯಲ್ಲಿ ಸಮಗ್ರ ರೋಗ ನಿರ್ವಹಣೆ ಹೇಗ್ ಮಾಡ್ಬೇಕು, ಏನೆಲ್ಲ ಪ್ರಮುಖವಾಗಿ ರೋಗಗಳು ಕಂಡುಬರುತ್ತೆ, ಅವುಗಳ ನಿರ್ವಹಣೆ ಹಂತ ಹಂತವಾಗಿ ಹೇಗ್ ಮಾಡ್ಬೇಕು ಅಂತ ನೀವು ಹೇಳಿದ್ರಿ, ಒಂದು ಗಮನ ಹರಿಸ್ತಿರ್ಬೇಕಾಗತ್ತೆ. ಸುದರ್ಶನ್ ಅವರ ಇಷ್ಟೆಲ್ಲ ಮಾಹಿತಿಯನ್ನ ನಾವು ತಿಳಿಸಿದಾಗ್ರೂ ಸಹ ನಮ್ಮ ರೈತ ಬಂಧುವರಿಗೆ ಅನ್ನಿಸ್ತಾ ಇರುತ್ತೆ, ನಾವು ಸುದರ್ಶನ್ ಅವ್ರ ಜೊತೆ ನೇರವಾಗಿ ಫೋನಲ್ಲಿ ಏನಾದ್ರು ಮಾತಾಡಿ ಕೇಳ್ಬೋದಾ, ನಮಗಿರುವಂಥ ಸಮಸ್ಯೆಗಳ ಬಗ್ಗೆ ಅವರಿಂದ ಮಾಹಿತಿ ಪಡ್ಕೊಳ್ಬಹುದಾ ಅಂತ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಮೂರು ಸಾರಿ ಕನ್ನಡದಲ್ಲಿ ಹೇಳಿ ಸರ್. ನನ್ನ ದೂರವಾಣಿ ಸಂಖ್ಯೆ 9945832499. ಪುನಃ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 9945832499. ಮತ್ತೊಮ್ಮೆ 9945832499. ಸಾಮಾನ್ಯವಾಗಿ ಒಂದು ತೆಂಗಿನ ತೋಟಕ್ಕೆ ಒಳಗಡೆ ಹೋಗ್ತಿದ್ದ ಹಾಗೆ ಈ ರೋಗ ಲಕ್ಷಣಗಳು ಅನುಭವಕ್ಕೆ ಬರಬೇಕು. ಹೌದು ಸರ್. ಮತ್ತೆ ಇದು ನೀವೇ ತಿಳಿಸಿದ ಹಾಗೆ ರೋಗ ವ್ಯಾಪಿಸೋದಕ್ಕೂ ಸಮಯ ತಗೊಳುತ್ತೆ. ಹೌದು. ಹಾಗೆ ರೋಗ ಮುಕ್ತ ಆಗೋದಕ್ಕೂ ಸಮಯ ತಗೊಳುತ್ತೆ, ತುಂಬಾ ಸಮಯ ತಗೊಳುತ್ತೆ. ಆ ಒಂದು ರೋಗಗ್ರಸ್ತ ಗಿಡಗಳನ್ನ ನೋಡೋದಕ್ಕೆ ಅವಕಾಶಗಳು ಇರುತ್ತೆ ಕೆಲವು ಕಡೆ, ನಿರ್ವಹಣೆ ಸರಿಯಾಗಿ ಆಗದೆ ಹೋದರೆ. ಹಾಗಾಗಿ ಕೇಳ್ತಾ ಇದ್ದೀನಿ, ಈ ಇದರ ಒಂದು ನಿರ್ವಹಣೆ ಹೇಗೆ ಮಾಡಿದ್ರೆ ನಾವು ರೋಗಗಳನ್ನು ಕಡಿಮೆ ಮಾಡಬಹುದು? ಸರ್, ನಾನು ಆವಾಗಲೇ ಹೇಳದ್ನಲ್ಲ, ತೆಂಗಿನ ಮರಗಳ ನಿರ್ವಹಣೆನಲ್ಲಿ ಏನು ಅಂದರೆ ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯ. ಅದು ಪೋಷಕಾಂಶಗಳು ಮತ್ತು ನೀರು, ನಮಗೆ ನೀರು ಸಮರ್ಪಕವಾಗಿರಬೇಕು. ಯಾಕೆಂದರೆ ತೆಂಗು ನೀರಾವರಿ ಪ್ರದೇಶದಲ್ಲಿ ಬರುವಂಥ ಬೆಳೆನೇ, ಮಳೆ ಆಶ್ರಯಿತ ಬೆಳೆ ಅಲ್ಲವೇ ಅಲ್ಲ. ಯಾಕೆಂದರೆ ಪ್ರತಿ ದಿನ ನಾವು 40 ಲೀಟ್ರಷ್ಟು ನೀರು ಕೊಡಬೇಕು ಅಂತ ಸಂಶೋಧನೆ ತಿಳಿಸುತ್ತೆ. ನೀರನ್ನು ನಾವು ಕೊಡಬೇಕು. ಮತ್ತು ಆ ಬೆಳೆಗೆ ಸರ್ ಶಿಫಾರಸು ಮಾಡಿದ್ದಾರೆ, ಇಷ್ಟು ವರ್ಷದ ನಂತರ ಇಷ್ಟು ಪೋಷಕಾಂಶಗಳನ್ನ ಕೊಡಬೇಕು, ಇಷ್ಟು ವರ್ಷಕ್ಕಿಂತ ಕಡಿಮೆ ಇದ್ರೆ ಇಷ್ಟು ಪೋಷಕಾಂಶಗಳು ಕೊಡಬೇಕು ಅಂತ ನಿರ್ವಹಣೆ ಶಿಫಾರಸು ಮಾಡಿರುವಂತ ಪೋಷಕಾಂಶಗಳನ್ನ ನಾವು ಕೊಡಲೇಬೇಕು. ನಮ್ಮ ರೈತರುಗಳು ಏನಂದ್ರೆ ಬುಡ ನೋಡೋದೇ ಇಲ್ಲ ತೆಂಗಿನ ಮರಗಳದ್ದು, ಅದಕ್ಕೇನು ಕೊಟ್ಟಿದ್ದೀವಿ ಅಂತ ಯಾರೂ ನೋಡಲ್ಲ. ಬರೀ ಬಂದ ತಕ್ಷಣ ತಲೆ ಎತ್ತಿ ನೋಡ್ತಾರೆ, ಎಷ್ಟು ಕಾಯಿ ಬಿಟ್ಟಿದೆ, ಎಷ್ಟು ಗೊನೆ ಬಿಟ್ಟಿದೆ, ಎಷ್ಟು ಎಳ್ನೀರು ಕೊಯ್ಸ್ಬೋದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇರ್ತೀವಿ. ಆದ್ರಿಂದ ಏನು ಅಂದರೆ ಸಮರ್ಪಕವಾಗಿ ಪೋಷಕಾಂಶಗಳ ನಿರ್ವಹಣೆಯೂ ಮಾಡಬೇಕು, ಪನ ಹಸರಳೆ ಗೊಬ್ಬರಗಳು, ಕೊಟ್ಟಿಗೆ ಗೊಬ್ಬರ ಮತ್ತೆ ಬೇವಿನಿಂಡಿ ಇವುಗಳನ್ನೆಲ್ಲ ಪೂರೈಕೆ ಮಾಡ್ತಾ ಹೋದ್ರೆ, ನಾವು ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಾ ಹೋದ್ರೆ, ನೀವು ಈ ಏನು ನಾವು ಪೀಡೆನಾಶಕಗಳು ಅಂತ ಹೇಳ್ತೀವಿ, ಔಷಧಿಗಳನ್ನು ಹೇಳ್ತೀವಿ, ಈ ಕೆಮಿಕಲ್ಗಳನ್ನ ಬಳಸುವಂತಹ ಅವಶ್ಯಕತೆನೇ ಇರೋದಿಲ್ಲ ಅಂತ ನಾನು ಗ್ಯಾರಂಟಿ ಹೇಳ್ತೀನಿ ಸರ್. ಬಹಳ ಸಂತೋಷ. ಖಂಡಿತ ಈ ಮಾಹಿತಿಗಳಿಂದ ನಮ್ಮ ತೆಂಗು ಬೆಳೆಗಾರರಿಗೆ ಹಾಗೆಯೇ ಎಲ್ಲ ರೈತ ಬಾಂಧವರಿಗೆ ಅನುಕೂಲ ಆಗಿದೆ. ಇರುವಂತಹ ಸಂಪನ್ಮೂಲಗಳನ್ನು ವ್ಯವಸ್ಥಿತವಾಗಿ ನಾವು ಬಳಕೆ ಮಾಡಿಕೊಳ್ಳೋದ್ರಿಂದ ಖರ್ಚನ್ನು ಕಡಿಮೆ ಮಾಡ್ಕೊಳ್ಬೋದು, ಒಂದು ಆರೋಗ್ಯಯುಕ್ತ ಪರಿಸರವನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ತೆಂಗಿನ ತೋಟಗಳಲ್ಲೂ ಸಹ ಕಣ್ಣಿಗೆ ಮುದ ನೀಡೋದಷ್ಟೇ ಅಲ್ಲ, ಅದು ಮನಸ್ಸಿಗೂ ಮುದ ನೀಡಬೇಕು ಅಂದರೆ ಅದರಿಂದ ಒಳ್ಳೆಯ ಇಳುವರಿಯನ್ನು ನಾವು ಪಡ್ಕೊಳ್ಬೇಕು. ಇದು ನಿರಂತರವಾಗಿ ಆಗಬೇಕಾದ್ರೆ ಆ ಪ್ರದೇಶ ರೋಗ ಮುಕ್ತವಾಗಿರಬೇಕು. ಈ ಎಲ್ಲ ಮಾಹಿತಿಯ ಪ್ರಯೋಜನ ಪಡ್ಕೊಂಡು ಇನ್ನಷ್ಟು ಯಶಸ್ವಿಯಾಗಿ ಅವರು ಬೆಳೆಯನ್ನು ಬೆಳೆಯೋ ಹಾಗಾಗಲಿ ಅಂತ ನಾವು ವಾಶಿಸಿ ಇವತ್ತಿನ ಮಾತುಕತೆಯನ್ನು ಮುಗಿಸೋಣ. ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇಲ್ಲಿವರೆಗೆ ನನಗೆ ಅವಕಾಶ ಕೊಟ್ಟಂತಹ ತಮಗೂ ನನ್ನ ವೈಯಕ್ತಿಕವಾದ ಧನ್ಯವಾದಗಳು, ಮತ್ತೆ ಎಲ್ಲ ರೈತ ಬಾಂಧವರಿಗೂ ಕೂಡ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಸರ್. ನಮಸ್ಕಾರ. ಇದುವರೆಗೆ ತೆಂಗಿನ ಬೆಳೆಯಲ್ಲಿ ಸಮಗ್ರ ರೋಗ ನಿರ್ವಹಣೆ ಕುರಿತು ಮೈಸೂರಿನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ಸಸ್ಯರೋಗಶಾಸ್ತ್ರಜ್ಞರಾಗಿರುವ ಡಾಕ್ಟರ್ ಜಿಕೆ ಸುದರ್ಶನ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ಮ್ಯೂಕೋರ್ ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ, ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ, ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. कोरोना वायरस के खतरे से बचते हुए फसल की कटाई, बिक्री, खरीद, नई फसल की जुताई और बुआई सुरक्षित हो सकती है अगर हम लगातार हाथों को साबुन और साफ पानी से नियमित अंतराल पर धोते रहें। नाक मुंह को मास्क, गमछे या कपड़े से ढक कर रखें। आंख, कान, नाक, मुंह न छुएं। आपस में 2 गज की दूरी बनाए रखें। मास्क और 2 गज की दूरी के मंत्र को अभी हमें छोड़ना नहीं है। फसलों की बुवाई एवं कटाई करते समय आपस में कम से कम 2 गज की दूरी बनाए रखें। फसल की कटाई करने के बाद छोटे छोटे ढेरों में इकट्ठा करें। कृषि के औजारों की समय समय पर सफाई करें। एक दूसरे के साथ औजारों की अदला बदली न करें। श्रमिकों के शौचालयों और हाथ धोने की जगह की ठीक से सफाई जरूरी है। बुआई, कटाई एवं मड़ाई के दौरान इस बात का ध्यान रखें कि इन स्थानों के आसपास कोई थूके नहीं। कंबाइन, हार्वेस्टर, थ्रेशर, जुताई और बुआई की मशीनों को इस्तेमाल से पहले साफ करें। मशीनों के इस्तेमाल से पहले और इस्तेमाल के बाद हाथ साबुन से साफ करें। वाहनों, बोरियों, थैलियों और पैकिंग के दूसरे सामान की साफ सफाई पर भी खास ध्यान दें। खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। कृषि लोका। ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಹುಕ್ಕೇರಿ ತಾಲೂಕಿನ ಹತ್ತರಗಿ ಗ್ರಾಮದ ರೈತ ಕೆಂಪಣ್ಣ ಬಾಳಪ್ಪ ಬಿಸಿರೊಟ್ಟಿ ಕಡಿಮೆ ಖರ್ಚಿನಲ್ಲಿ ಲಾಭದಾಯಕ ಕೃಷಿ ಹಾಗೂ ತೋಟಗಾರಿಕೆ ಮಾಡಿ ಮಾದರಿಯಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಈ ರೈತರು ಸ್ವಂತದ 4 ಎಕರೆಯಲ್ಲಿ ತಂದೆ ಮಾಡ್ತಾ ಇದ್ದಂತಹ ಕಬ್ಬು, ಹತ್ತಿ, ಜೋಳ, ಸೋಯಾ ಮತ್ತು ಇತರೆ ಬೆಳೆಗಳ ಸಾಂಪ್ರದಾಯಿಕ ಕೃಷಿಯನ್ನೇ ಮುಂದುವರೆಸಿದ್ದಾರೆ. ನೀರಿನ ಕೊರತೆಯಿಂದ ಆರಂಭದ 10 ವರ್ಷಗಳ ಕಾಲ ಹಾನಿ ಅನುಭವಿಸಿದ್ರು. ಇದರಿಂದ ಬೇಸತ್ತು 2 ಕೊಳವೆ ಬಾವಿ ಕೊರೆಸಿ ವಾಣಿಜ್ಯ ಬೆಳೆಗಳನ್ನ ಬೆಳೆಯೋದಕ್ಕೆ ಪ್ರಾರಂಭ ಮಾಡಿದ್ರು. ಸ್ವಂತದ ಜಮೀನಿನೊಂದಿಗೆ ಬೇರೆಯವರ 4 ಎಕರೆ ಜಮೀನನ್ನ ಲೀಸ್ಗೆ ಪಡೆದುಕೊಂಡು ಬೇರೆ ಬೆಳೆ ಬೆಳೆದ್ರು. ಕೃಷಿಯಲ್ಲಿ ಹೊಸ ತಂತ್ರಜ್ಞಾನದ ಬಳಕೆ ಮತ್ತು ಸಮಗ್ರ ಕೃಷಿ ಇವರ ಕೈ ಹಿಡಿದಿದೆ ಅಂತಲೇ ಹೇಳಬೇಕು. ಪ್ರಮಾಣಬದ್ಧ ಕೃಷಿ ಮಾಡಿ ಲಾಭದ ಕಡೆಗೆ ಹೆಜ್ಜೆ ಹಾಕಿದ್ದಾರೆ. ಮಣ್ಣು ಪರೀಕ್ಷೆ, ಬೆಳೆಗಳಿಗೆ ಅಗತ್ಯವಿರುವಷ್ಟು ಪೋಷಕಾಂಶ, ಗೊಬ್ಬರವನ್ನ ನೀಡ್ತಾ ಇದ್ದಾರೆ. ಬಹು ಬೆಳೆ ಪದ್ಧತಿ ಇದೆ. ನೀರಿನ ಸದುಪಯೋಗಕ್ಕೆ ಪ್ರತಿ ಬೆಳೆಗೂ ಡ್ರಿಪ್, ತುಂತುರು ನೀರಾವರಿ ಬಳಕೆ ಮಾಡ್ತಾ ಇದ್ದಾರೆ. ತೇವಾಂಶ ಹಿಡಿದಿಡೋದಕ್ಕೆ ಬೆಳೆ ಸಾಲು ಮಣ್ಣಿನ ಮೇಲೆ ಪ್ಲಾಸ್ಟಿಕ್ ಹೊದಿಕೆ, ಮಣ್ಣಿನ ತೇವಾಂಶ ತಿಳಿಯಲು ಉಪಕರಣ ಬಳಕೆ ಮಾಡ್ತಾ ಇದ್ದಾರೆ. ಕೊಳವೆ ಬಾವಿಯಿಂದ ನೀರೆತ್ತಲು ವಿದ್ಯುತ್ ಸಂಪರ್ಕದ ಜೊತೆಗೆ ಸೋಲಾರ್ ಸಿಸ್ಟಮ್ ಅಳವಡಿಕೆ ಮಾಡಿದ್ದಾರೆ. ಇದರಿಂದ ಬೆಳೆಗಳಿಗೆ ನೀರಿನ ಕೊರತೆ ಆಗೋದಿಲ್ಲ. ಸಾಮಾನ್ಯವಾಗಿ ಮುಂಗಾರಿನಲ್ಲಿ ಮೆಣಸಿನಕಾಯಿ, ದೊಣ್ಣೆ ಮೆಣಸಿನಕಾಯಿ, ಹೂಕೋಸು, ಎಲೆಕೋಸು, ಚೆಂಡು ಹೂ ಹಾಗೂ ಹಿಂಗಾರಿನಲ್ಲಿ ಕಲ್ಲಂಗಡಿ, ಹಾಗಲಕಾಯಿ, ಹೀರೆಕಾಯಿ, ವಾಲಿ ಚವಳಿ, ವರ್ಣ, ಅವರೆ, ಸೌತೆಕಾಯಿ ಮತ್ತು ಬೇಸಿಗೆಯಲ್ಲಿ ಮೆಣಸಿನಕಾಯಿ, ಸೌತೆಕಾಯಿ, ಟೊಮೆಟೊ ಮತ್ತು ಇತರೆ ಬೆಳೆಗಳನ್ನ ಬೆಳೀತಾರೆ. ಗರ್ಕಿನ್ ಮತ್ತು ಮಧ್ಯಮ ಸೌತೆಕಾಯಿ ಗಾತ್ರದ ಹಸಿರು ಮತ್ತು ಹಳದಿ ಬಣ್ಣದಲ್ಲಿ ಜುಕಿನಿಕಾಯಿ ಬೆಳೆದು ಬೆಂಗಳೂರು ಕಳಿಸ್ತಾರೆ. ಅಲ್ಲಿಂದ ವಿದೇಶಕ್ಕೂ ರಫ್ತಾಗುತ್ತೆ. ಆನ್ಲೈನ್ ಮಾರುಕಟ್ಟೆಗೂ ಕೂಡ ಇವರು ತರಕಾರಿಯನ್ನ ಪೂರೈಸ್ತಾ ಇದ್ದಾರೆ. ವಿದ್ಯಾವಂತ ಯುವಕರು ಖಾಸಗಿ ನೌಕರಿಯ ಮೋಹ ಬಿಟ್ಟು ಕೃಷಿಯಲ್ಲಿ ತೊಡಗಿಕೊಂಡ್ರೆ ಉತ್ತಮ ಆದಾಯ ಗಳಿಸಬಹುದು ಅನ್ನೋದನ್ನ ಸಾಬೀತು ಮಾಡಿದ್ದಾರೆ ಯುವಕ ಶಿವರಾಜ ನಾಯ್ಕ. ಇವರು ಓದಿರೋದು MBA ಪದವಿ. ಇವರು ಬೆಂಗಳೂರಿನ ಪ್ರತಿಷ್ಠಿತ MNC ಕಂಪನಿಯಲ್ಲಿ ಕೈತುಂಬ ಸಂಬಳ ಪಡೆಯುವಂತಹ ಕೆಲಸದಲ್ಲಿ ಇದ್ರು. ಕೃಷಿ ಮಾಡುವ ಹಂಬಲದಿಂದ ನೌಕರಿಗೆ ರಾಜೀನಾಮೆ ನೀಡಿ ಹಳ್ಳಿಗೆ ಬಂದು ಆದರ್ಶ ಕೃಷಿಕರಾಗಿದ್ದಾರೆ. ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಗೌಡನಬಾವಿ ಗ್ರಾಮದ 38 ವರ್ಷದ ಶಿವರಾಜ ನಾಯ್ಕ ಅವರು ರಾಯಚೂರಿನಲ್ಲಿ BBM ಮಾಡಿ ಬೆಂಗಳೂರಿನಲ್ಲಿ MBA ಪದವಿ ಪಡೆದುಕೊಂಡ್ರು. ಮೊದಲಿನಿಂದಲೂ ಕೃಷಿ ಬಗ್ಗೆ ಆಸಕ್ತಿ ಇದ್ದ ಇವರಿಗೆ 2017ರಲ್ಲಿ ತಂದೆ ಸೋಮಣ್ಣ ಜೀನೂರು ಅವರೊಂದಿಗೆ ಕೃಷಿಯಲ್ಲಿ ತೊಡಗಿಸಿಕೊಂಡ್ರು. 8 ಎಕರೆ ಹೊಲದಲ್ಲಿ ಸಣ್ಣ ಕೆರೆ ನಿರ್ಮಿಸಿಕೊಂಡು ನೀರು ಸಂಗ್ರಹಣೆ ಮಾಡಿ ವಿವಿಧ ತಳಿಯ ಬೆಳೆಗಳನ್ನ ಬೆಳೆಯೋದ್ರ ಮೂಲಕ ಉತ್ತಮ ಲಾಭ ಗಳಿಸಿದ್ದಾರೆ. ಇವರ 5 ಎಕರೆ ಪ್ರದೇಶದಲ್ಲಿ 350 ರಕ್ತಚಂದನ, 120 ನಿಂಬೆ, 300 ಶ್ರೀಗಂಧ, 400 ನುಗ್ಗೆಕಾಯಿ, 200 ಜಂಪಲ ಹಣ್ಣು, 20 ಸಪೋಟ, 50 ನೇರಳೆ, 50 ಗೋಡಂಬಿ ಗಿಡಗಳನ್ನ ಬೆಳೆಯೋದ್ರ ಜೊತೆಗೆ ವಿವಿಧ ನಮೂನೆಯ ತರಕಾರಿಗಳನ್ನ ಬೆಳೆದು ಲಾಭ ಮಾಡಿಕೊಂಡಿದ್ದಾರೆ. ಉಳಿದ 3 ಎಕರೆ ಹೊಲದಲ್ಲಿ 650 ಹೆಚ್ಚು ಹೆಬ್ಬೇವು ಗಿಡಗಳು, ಹೊಲದ ಸುತ್ತಲೂ ತೆಂಗಿನ ಗಿಡಗಳನ್ನ ಬೆಳೆಸಿದ್ದಾರೆ. ತರಕಾರಿ ಹಾಗೂ ಇತರೆ ಬೆಳೆಗಳನ್ನ ಸಾವಯವ ಪದ್ಧತಿಯಲ್ಲೇ ಮಾಡ್ತಾ ಇದ್ದಾರೆ.